ಹರೀಶ್, ತಾವು ತೆಂಗಿನ ಎಣ್ಣೆಯನ್ನ ಉತ್ಪಾದನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಓದ್ಕೊಂಡು ಇದ್ದಂಥವ್ರು ನೇರವಾಗಿ ತೆಂಗಿನ ಎಣ್ಣೆಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ಬಂದಂತವ್ರು, ಯಾಕೆ ತೆಂಗಿನ ಮೇಲೆ ಇಷ್ಟೊಂದು ಪ್ರೀತಿ ಯಾಕೆ ಬಂತು ನಿಮ್ಗೆ? ಇಲ್ಲ, ಆಕ್ಚುಲಿ ಡೈರೆಕ್ಟ್ ನಮ್ಗೆ ಏನು ಐಡಿಯಾ ಇರಲಿಲ್ಲ, ತೆಂಗಿನ ಮೇಲಾಗ್ಲಿ ಮತ್ತಿದ್ರ ಮೇಲೆ ಏನು ಐಡಿಯಾ ಇರಲಿಲ್ಲ. ನಾವು ಇಂಜಿನಿಯರಿಂಗ್ ಮುಗಿಸಿದ ತಕ್ಷಣ ಏನಾದ್ರೂ ಮಾಡ್ಬೇಕು ಅಂತ ಹೊರಟಾಗ ಬೇರೆ ಪ್ರಾಜೆಕ್ಟ್ಗಳನ್ನೆಲ್ಲ ತುಂಬಾ ನೋಡಿದ್ವಿ. ನಾನು ನನ್ನ ಸ್ನೇಹಿತ ಇಬ್ರು ಇಂಜಿನಿಯರಿಂಗ್ ಇಂದನೂ ಒಟ್ಟೊಟ್ಟಿಗೆ ಇದ್ದಂಥವ್ರು, ಏನಾದ್ರೂ ಮಾಡ್ಬೇಕು ಅಂತ ಒಟ್ಟಿಗೆ ಡಿಸೈಡ್ ಮಾಡಿ ನಾವು ತುಂಬಾ ಓಡಾಡಿದ್ದುಂಟು, ತುಂಬಾ ಟೈಮ್ ವೇಸ್ಟ್ ಮಾಡಿದ್ದುಂಟು. ಅವಾಗ ನನ್ನ ಸ್ನೇಹಿತನ ತಂದೆ ಕರೆದು ತೆಂಗಿನ ಮೇಲೆ ತುಂಬಾ ಡಿಮ್ಯಾಂಡ್ ಇದೆ ಮತ್ತೆ ಜೊತೆಗೆ ಅದ್ರ ಮೇಲೆ ನೀವೇನಾದ್ರೂ ಮಾಡ್ಬೋದು ಅಂತ ಹೇಳಿ, ಇಲ್ಲ ಹಾಸನಲ್ಲಿರೋ ಅನಂತರಾಜು ಅವರು ನಮ್ಗೆ ಇದನ್ನ ನನ್ನ ಸ್ನೇಹಿತನ ತಂದೆ ಅವರು ನಮ್ಗೆ ದಾರಿ ತೋರಿಸಿದ್ರು. ಇದು ಡೈರೆಕ್ಟ್ ಆಗಿ ನಮ್ಗೇನು ಗೊತ್ತಿರಲಿಲ್ಲ, ಸೊ ಬಂದ ಮೇಲೆ ಇದನ್ನ ನಾವು ತಿಳ್ಕೊತಾ ಹೋದ್ವಿ ನಾವು. ಓಕೆ, ನೀವು ಓದಿದ್ದು ಏನು ಓದಿದ್ರಿ? ನಾನು ಓದಿದ್ದು ಬಿ ಮೆಕ್ಯಾನಿಕಲ್. ಬಿ ಮೆಕ್ಯಾನಿಕಲ್ ಓದಿದ್ರಿ, ಆಮೇಲೆ ತೆಂಗಿನ ಎಣ್ಣೆಯ ಉತ್ಪಾದನೆಗೆ ಬಂದ್ರಿ. ಹೌದು, ನಾನು ಸ್ನೇಹಿತ ಆಕಾಶ್ ಅನ್ಬಿಟ್ಟು ಇಬ್ರು ಸೇರಿ ಇದ್ರ ಮೇಲೆ ಮಾಡ್ಬೇಕು ಅಂತ ಹೇಳಿ ಬಂದ್ವಿ ನಾವು. ಯಾವ್ದಾದ್ರು ಒಂದು ಹೊಸ ಕ್ಷೇತ್ರಕ್ಕೆ ಬಂದಾಗ ಯಾರೇನ ಹೇಳ್ಬಹುದು ಚೆನ್ನಾಗಿದೆ ಹೋಗಿ ಮಾಡಿ ಅಂತೇಳಿ ಹೇಳ್ಬಹುದು, ಆದ್ರೆ ಅದರ ಪೂರ್ವಾಪರ ಗೊತ್ತಿಲ್ಲದೆ ನಾವು ನೇರವಾಗಿ ಹೋಗಿ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗೋದಿಲ್ಲ, ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪೂರ್ವಭಾವಿ ತಯಾರಿ ಇರುತ್ತೆ. ಇಲ್ಲೋ ಒಂದಷ್ಟು ವಿಸಿಟ್ ಮಾಡಿರ್ತೀರಿ, ಅನೇಕ ಜನರನ್ನ ಮಾತಾಡ್ತಿರ್ತೀರಿ, ಎಲ್ಲೆಲ್ಲಿ ಹೇಗೆ ನೀವು ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಂಡ್ರಿ, ಅದ್ರ ಬಗ್ಗೆ ಹೆಚ್ಚು ಜ್ಞಾನವನ್ನ ಸಂಪಾದನೆ ಮಾಡಿದ್ದು ಹೇಗೆ ಮತ್ತು ಎಲ್ಲಿ? ನಾವು ಎಲ್ಲ ಕಡೆ ಸುತ್ತಾಡಿದೀವಿ, ಬಟ್ ಎಷ್ಟೇ ಪ್ರಿಪರೇಷನ್ ಮಾಡಿ ಎಷ್ಟೇ ಹುಷಾರಾಗೋದ್ರು ಎಡುವುದು ಅಂತ ಸತ್ಯ. ಅದು ಗೊತ್ತಿಲ್ಲದೆ ಹೋದಾಗ ಅದು ನಂತರ ಈಗ ತಿಳ್ಕೊತಾ ಹೋಗ್ತೀವಿ. ನಮ್ಗೆ ಈ ವಿಚಾರದಲ್ಲಿ ಬಹಳ ಹೆಲ್ಪ್ ಮಾಡಿದ್ದು ಡಾಕ್ಟರ್ ಸಂದೇಶ್ ಅಂತ ಹೇಳಿ. ನಾವಿಲ್ಲೂ ಜಾಸ್ತಿ ಎಫರ್ಟ್ ಹಾಕ್ಲಿಕ್ಕೆ ಹೋಗ್ಲಿಲ್ಲ, ಆ ಮನುಷ್ಯ ಹೆಂಗೆ ಅಂದ್ರೆ ನಾವು ಡೈರೆಕ್ಟ್ ಹೇಳಿದಷ್ಟೇ ಮಾಡ್ಬೇಕು ಅಂತ. ಸೊ ಕಂಪ್ಲೀಟ್ ಪ್ರಾಜೆಕ್ಟ್ ನ ನಮ್ ಕೈ ಕೊಟ್ಟರು. ನಾವು ಬೇರೆ ಕಡೆ ಎಲ್ಲ ನೋಡಿದ್ದಕ್ಕೂ ಮತ್ತೆ ಅನುಭವದಕ್ಕೂ ಬಹಳ ಡಿಫ್ರೆನ್ಸ್ ಬಂತು, ಅದು ಯಾವುದು ಇಲ್ಲಿ ಉಪಯೋಗಕ್ಕೆ ಬರಲೇ. ನಿಮ್ಮ ಈ ಉದ್ಯಮ ಹೇಗೆ ಪ್ರಾರಂಭ ಆಯ್ತು? ಸಣ್ಣ ಪ್ರಮಾಣದಲ್ಲಿ ಪ್ರಾರಂಭ ಆಗಿದ್ದು ಈಗೊಂದಷ್ಟು ಹೆಸರು ಮಾಡುವ ಮಟ್ಟಿಗೆ ಅದು ಬೆಳ್ಕೊಂಡಿದೆ, ನಾಲ್ಕಾರು ಜನಕ್ಕೆ ಗೊತ್ತಿದೆ. ಹೇಗೆ ಪ್ರಾರಂಭ ಆಯ್ತು, ಎಲ್ಲಿ ಪ್ರಾರಂಭ ಆಯ್ತು? ಪ್ರಾರಂಭ ಆಗಿದ್ದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ. ನಾನು ನನ್ನ ಸ್ನೇಹಿತ ಅನ್ಎಕ್ಸ್ಪೆಕ್ಟೆಡ್ ಆಗಿ ರೋಡಲ್ಲಿ ಹೋದ್ವಿ, ಎರಡು ತೆಂಗಿನ ಮರ ಕಾಣಿಸ್ತು ನಮ್ಗೆ, ಅದೊಂದೇ ಅಟ್ರಾಕ್ಷನ್. ನಾವು ಈ ಜಾಗದಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆಕಾಶ್ ಇದನ್ನ ಇಲ್ಲೇ ಮಾಡ್ನ ಚೆನ್ನಾಗಿದೆ, ಅಡ್ವಾನ್ಸ್ ಕೊಟ್ಬಿಡೋಣ ಇವತ್ತು ಅಂತ ಹೇಳಿ ಹೇಳ್ದ. ಸರಿ ಆಯ್ತು ಇವತ್ತು ಅಂದ್ಬಿಟ್ಟು ನಾವು ಅವ್ರ ತಂದೆಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಕೊಟ್ವಿ, ಮತ್ತೆ ಡಾಕ್ಟರ್ ಸಂದೇಶದ ರೆಗ್ಯುಲರ್ ಕಾಂಟ್ಯಾಕ್ಟ್ ಇಟ್ಕೊಂಡ್ವಿ. ಅದಾದ್ಮೇಲೆ ಬ್ಯಾಂಕ್ ಅಲ್ಲಿ ಲೋನ್ ಅಪ್ರೂವ್ ಆಯ್ತು, ಅದಾದ್ಮೇಲೆ ಪ್ರಾಜೆಕ್ಟ್ ಬಂತು, ಶುರು ಮಾಡಿದ್ವಿ. ಸೊ ಇನಿಷಿಯಲ್ ಡೇಸ್ ಅಲ್ಲಿ ಕಷ್ಟ ಬಂದಿದೆ ನಮ್ಗೆ, ಬಹಳ ಮುಖ್ಯ ಅನ್ಸಿದ್ ಇವತ್ತು ಹೇಳೋದೇನಂದ್ರೆ ದುಡ್ಡು ಎಷ್ಟು ಬೇಕಾದ್ರು ಹಾಕ್ಬೋದು, ಮಿಷನರೀಸ್ ಪ್ರೋಸೆಸ್ ಎಲ್ಲ ಬರುತ್ತೆ. ಮಾರ್ಕೆಟಿಂಗ್ ಇಸ್ ಎ ಹ್ಯೂಜ್ ಸಬ್ಜೆಕ್ಟ್. ಹೌದು, ಎಷ್ಟು ಬೇಕಾದ್ರು ಮಿಷನರೀಸ್ ತಂದು ಹಾಕ್ಬೋದು, ಮಾರ್ಕೆಟ್ ಇಲ್ಲ ಅಂದಾಗ ಪ್ರೊಡಕ್ಷನ್ ಮಾಡಿದ್ದು ದಂಡ ಆಗುತ್ತೆ. ದಟ್ ಇಸ್ ದ ಬಿಗ್ಗೆಸ್ಟ್ ಸಬ್ಜೆಕ್ಟ್ ಇಲ್ಲಿ ಬಂದಿದ್ ನಮ್ಗೆ. ಸೊ ಅವಾಗ ಇನಿಷಿಯಲ್ ಡೇಸ್ ಅಲ್ಲಿ ನೀವು ನಾನು ನನ್ನ ಫ್ರೆಂಡ್ ಇಬ್ರೇ ಕೂತಿರ್ತಿದ್ವಿ, ವರ್ಕರ್ಸ್ ಕೆಲಸ ಇಲ್ಲ, ಮಿಷನರೀಸ್ ಎಲ್ಲ ತಂದಿದೀವಿ, ಟ್ರೈನಿಂಗ್ ಎಲ್ಲ ಆಗಿದೆ, ರಾ ಮೆಟೀರಿಯಲ್ ಇದೆ, ಬಟ್ ಪ್ರೊಸೆಸ್ ಮಾಡೋದು ಹೇಗೆ, ಪ್ರೊಸೆಸ್ ಮಾಡಿದ್ಮೇಲೆ ಪುಷ್ ಮಾಡೋದು ಇಲ್ಲಿಗೆ. ಸೊ ಲಿಟ್ರಲಿ ವಿ ಹ್ಯಾವ್ ಸ್ಟ್ರಗಲ್ ಫಾರ್ 2 ಇಯರ್ಸ್. 2 ಇಯರ್ಸ್ ಕೂಡ ನಾನು ನನ್ನ ಫ್ರೆಂಡ್ ಇಬ್ರು ಬಹಳ ಕಷ್ಟ ಬಿದ್ದಿದೀವಿ. ಒಂದೊಂದು ಬಾಟಲ್ ಸಹ ಮಾರ್ಬೇಕು, ನಮ್ಗೆ ಒಂದು ಆರ್ಡರ್ ಬಂದ್ರೆ ಇಬ್ರು ಎದ್ದೋಡೋಗ್ತಿದ್ವಿ. ಸೊ ಆ ಖುಷಿ ಇತ್ತು. ಬಟ್ ಅವತ್ತಿನ ದಿನ ಅವತ್ತು ಸಣ್ಣ ಪ್ರಮೋಷನ್ಸ್ ಕೂಡ ಇವತ್ತು ನಮ್ಮನ್ನ ಕೈ ಹಿಡಿದಿದೆ, ಬಟ್ ಬಿಕಾಸ್ ಆ ಕ್ವಾಲಿಟಿ ಕೊಟ್ವಿ. ಸೊ ನಮ್ಮ ಜನಗಳಿಗೆ ಇಲ್ಲಿ ಐಡಿಯಾ ಕೂಡ ಇರಲಿಲ್ಲ ಈ ತರ ಕೊಡಬಹುದು. ಈವನ್ ನಾವು ಆ ಕ್ಲಾರಿಟಿ ಕೊಟ್ಟಾಗ ಜನಗಳು ಇಷ್ಟೊಂದು ಕ್ಲಿಯರ್ ಆಗಿ ತೆಂಗಿನ ಎಣ್ಣೆ ಬರುತ್ತಾ ಅಂತಾನೂ ಕೇಳಿದ್ದುಂಟು. ಕೊನೆಗೆ ಅವ್ರಿಗೆ ಎಲ್ಲಾರ್ಗೂ ನೀಟಾಗಿ ಕನ್ವಿನ್ಸ್ ಮಾಡಿ ಇರೋ ವಿಚಾರಗಳನ್ನ ಹೇಳಿದಾಗ ಕನ್ವಿನ್ಸ್ ಆದ್ರೆ, ಅಲ್ಲಿಗಿಂತ ಮುಂಚೆ ನಮ್ಮೆಲ್ಲ ಆರೋಪಗಳು ಬಂದಿದ್ದು ಸತ್ಯ, ಇದೆಲ್ಲ ಬಹಳ ಫೇಸ್ ಮಾಡಿದ್ವಿ ನಾನು ನನ್ನ ಸ್ನೇಹಿತ. ಬಟ್ ಇವತ್ತು ಹೇಗಿದ್ದಾರೆ ಅಂದ್ರೆ, ಈಗ ನಾವು ಕೊಡ್ತಾ ಇರೋದು ಕರೆಕ್ಟ್ ಇದೆ, ಆಯಿಲ್ ತುಂಬಾ ಕ್ಲಿಯರ್ ಇದೆ, ನೀಟ್ ಇದೆ, ಕುಕ್ ಮಾಡ್ಬೇಕಾದ್ರಾಗ್ಲಿ ಅಡಿಗೆ ಮಾಡಿದಾಗಲಿ ಮತ್ತೊಂದಕ್ಕಾಗ್ಲಿ ಆ ಫ್ರಾಗ್ರೆನ್ಸ್ ಪ್ಲೆಸೆಂಟ್ ಆಗಿರುತ್ತೆ, ಘಾಟ್ ಬರಲ್ಲ, ಆಮೇಲೆ ಸ್ಟಿಕ್ಕಿ ಸ್ಟಿಕ್ಕಿನೆಸ್ ಅನ್ಸಲ್ಲ, ಆಯಿಲ್ ಕೆಡೋದಿಲ್ಲ. ಸೊ ನಮ್ಗೆ ಹೋಗ್ತಾ ಹೋಗ್ತಾ ಸ್ವಲ್ಪ ಎಲ್ಲ ನಾವು ಹೇಳೋದೆ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರಕ್ಕೆ ತಾಳ್ಮೆ ಅನ್ನೋದು ಬಹಳ ಕಲಿಸ್ತು ಮುಖ್ಯ, ಜೊತೆಗೆ ತುಂಬಾ ಕಲ್ತಿದೆ, ಕಲ್ಸಿದೆ, ನಾವು ಕಲ್ತಿದೀವಿ. ನಾವು ಅನಾದಿ ಕಾಲದಿಂದಲೂ ಕೂಡ ಕೊಬ್ಬರಿ ಎಣ್ಣೆಯನ್ನ ಬಳಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ವಿ. ಕೊಬ್ಬರಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಎಣ್ಣೆ ಮಾಡ್ಕೊಳ್ಳುವಂಥದ್ದು, ಎಲ್ಲೆಲ್ಲಿ ಬಳಕೆ ಮಾಡ್ಕೋಬೇಕೋ ಅಲ್ಲಿ ಬಳಕೆ ಮಾಡುವಂಥದ್ದು ಈ ತರದ್ದು ನಡೀತಾ ಇತ್ತು. ಇತ್ತೀಚಿನ ದಿವಸಗಳಲ್ಲಿ ತೆಂಗಿನ ಎಣ್ಣೆಗೆ ಹೆಚ್ಚು ಮಹತ್ವ ಬಂದಿದ್ದು ಯಾಕೆ ಇಷ್ಟೊಂದು ಮಹತ್ವ ಬಂತು, ಮತ್ತೆ ತೆಂಗಿನ ಎಣ್ಣೆಗೂ ಕೊಬ್ಬರಿ ಎಣ್ಣೆಗೂ ಏನು ವ್ಯತ್ಯಾಸ, ಇದನ್ನ ಹೇಳ್ಬಿಟ್ಟು ನೀವು ಪ್ರಾರಂಭ ಮಾಡಿ ಅದನ್ನ? ತೆಂಗಿನ ಎಣ್ಣೆ ಅಂದ್ರೆ ಹಸಿ ತೆಂಗಿನಕಾಯಲ್ಲಿ ಮಾಡುವಂತ ಎಣ್ಣೆ, ಕೊಬ್ಬರಿ ಎಣ್ಣೆ ಅಂದ್ರೆ ಒಣಗಿರೋ ಕೊಬ್ಬರಿ ಮಾಡುವಂತ ಮಾಡುವಂಥದ್ದು, ಎರಡೂ ಒಳ್ಳೇದೆ. ಕೊಬ್ಬರಿ ಎಣ್ಣೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಘಾಟ್ ಬರುತ್ತೆ ಅಡುಗೆ ಮಾಡಿದಾಗ, ಸ್ವಲ್ಪ ಜಾಸ್ತಿ ಏನು ಬರಲ್ಲ ಸ್ವಲ್ಪ, ಅದು ಕೂಡ ಒಳ್ಳೇದೆ. ಅದರಲ್ಲೂ ತೆಂಗಿನ ಎಣ್ಣೆ ಸತ್ವ ಏನಿರುತ್ತೆ ಅದೇ ಇರುತ್ತೆ, ಬಟ್ ಇದರಲ್ಲಿ ಲ್ಯಾರಿಕ್ ಆಸಿಡ್ ಸ್ವಲ್ಪ ಜಾಸ್ತಿ ಇರುತ್ತೆ ತೆಂಗಿನ ಎಣ್ಣೆಲಿ, ರೆಸ್ಟ್ ಆಫ್ ದ ಥಿಂಗ್ಸ್ ಅಲ್ಲಿ ಅದು ಚೆನ್ನಾಗೇ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಘಾಟ್ ಅಂದ್ರೆ ಸ್ವಲ್ಪ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಕೊಬ್ಬರಿಲಿ, ತೆಂಗಿನ ಎಣ್ಣೆ ಸ್ವಲ್ಪ ಕಮ್ಮಿ ಇರುತ್ತೆ. ಸೊ ಹಾಗಾಗಿ ತೆಂಗಿನ ಎಣ್ಣೆಗೆ ಪ್ರಾಮುಖ್ಯತೆ ಬಂತು. ತೆಂಗಿನ ಎಣ್ಣೆ ಹೊಸ್ತೇನಲ್ಲ, ಹಿಂದೆ ಅಡಿಗೆ ಮಾಡ್ಬೇಕಾದ್ರೆ ಎಣ್ಣೆ ಉಪಯೋಗಿಸ್ತಿದ್ದೆ ಕಮ್ಮಿ, ಕಾಯಿ ಹಾಲ್ನ ಹಿಂಡುತ್ತಿದ್ದೆ ಜಾಸ್ತಿ ನಾನು ಕೇಳಿರೋ ಪ್ರಕಾರಕ್ಕೆ. ಇತ್ತೀಚಿನ ದಿನಗಳಲ್ಲಿ ಇದು ಮರ್ತೋಗಿತ್ತು, ಒಂದು ಜನರೇಷನ್ ಗ್ಯಾಪ್ ಇಂದ ಎಣ್ಣೆ ಬೇರೆ ಬೇರೆ ಎಣ್ಣೆ ಬಂದು ಅಡ್ವರ್ಟೈಸ್ಮೆಂಟ್ ಕಾರಣದಿಂದ ಇದು ನಿಂತೋಗಿತ್ತು, ಮರ್ತೋಗಿತ್ತು. ಸೊ ಇವಾಗ ಏನಾಗ್ತಿದೆ, ಈಗ ಮುಂಚೆ ಹಾಲು ನಿಂತಿದ್ರೆ ಈಗ ಅದು ಜಾಸ್ತಿ ಈಗ ಟೈಮ್ ಕಿಚನ್ ಅಲ್ಲಿ ಯಾರು ಅಷ್ಟೊಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ. ಇವಾಗ ರೆಡಿ ಟು ಸರ್ವ್ ಅನ್ನೋ ಟೈಪ್ ಅಲ್ಲಿ ಇದು ತೆಂಗಿನೆಣ್ಣೆ ಬಂದಿದೆ. ತೆಂಗಿನೆಣ್ಣೆನ ಡೈರೆಕ್ಟ್ ಯೂಸ್ ಮಾಡಬಹುದು, ಜೊತೆಗೆ ಕುಡಿಲಿಕ್ಕಾಗ್ಲಿ ಮತ್ತೆ ಇದಕ್ಕೆಲ್ಲ ಯೂಸ್ ಮಾಡಬಹುದು. ಅದನ್ನ ತೆಂಗಿನ ಎಣ್ಣೆ ಅದರ ಮಹತ್ವ ಏನು, ಏನಿರುತ್ತೆ ವಿಶೇಷವಾಗಿ ಅದರಲ್ಲಿ? ತೆಂಗಿನೆಣ್ಣೆಗೆ ಮಹತ್ವ ಏನಂದ್ರೆ ಅದರಲ್ಲಿ ಇರುವಂತ ಲ್ಯಾರಿಕ್ ಆಸಿಡ್ಗೆ ತುಂಬಾ ಮೇಜರ್ ಕಾನ್ಸಂಟ್ರೇಷನ್. ಅದ್ರ ಜೊತೆಗೆ ನಾನು ಕೇಳಿರೋ ಮಟ್ಟಿಗೆ, ನಾನು ಅಕ್ಕಪಕ್ಕ ವಿಚಾರಿಸಿ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ, ತೆಂಗಿನೆಣ್ಣೆ ಉಪಯೋಗಿಸೋದ್ರಿಂದ ಹಾರ್ಟ್ ಬ್ಲಾಕೇಜಸ್ ಕಮ್ಮಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಬಿಕಾಸ್ ಐ ಕ್ಯಾಂಟ್ ಕ್ಲೈಮ್ ಮೆಡಿಕಲ್ ಥಿಂಗ್ಸ್, ಬಟ್ ನಾನು ಕೇಳಿರೋ ಪ್ರಕಾರಕ್ಕೆ, ನಾನು ತಿಳಿದಿರೋರು ಅಥವಾ ಫುಡ್ ಅಂಡ್ ನ್ಯೂಟ್ರಿಷನ್ಸ್ ಇವ್ರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ದು, ತೆಂಗಿನೆಣ್ಣೆಯಲ್ಲಿ ಕೊಲೆಸ್ಟ್ರಾಲ್ ಕಮ್ಮಿ ಇರೋದ್ರಿಂದ ಈಸಿಲಿ ಡೈಜೆಸ್ಟಬಲ್. ಆಮೇಲೆ ಎಲ್ಲೂ ನಿಮಗೆ ಕೊಲೆಸ್ಟ್ರಾಲ್ನ ಬಾಡಿಲಿ ಫಾರ್ಮ್ ಮಾಡೋದಾಗಿ ಮತ್ತೆ ಅದನ್ನು ಅದರಿಂದ ಹಾರ್ಟ್ ಬ್ಲಾಕೇಜಸ್ ಆಗೋದಾಗಲಿ ಕಮ್ಮಿ ಅನ್ನೋದು ಕೇಳ್ಪಟ್ಟಿದ್ದೀನಿ. ಸೊ ಹಾಗಾಗಿ ಇದ್ರದ್ದು ಚಾಲ್ತಿ ಜಾಸ್ತಿ. ಆಮೇಲೆ ಡೈಜೆಷನ್ ತುಂಬಾ ಚೆನ್ನಾಗಾಗುತ್ತೆ ತೆಂಗಿನೆಣ್ಣೆ ಉಪಯೋಗಿಸಿದಾಗ. ನೀವು ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು ಯೂಸ್ವಲಿ ಟ್ರಾವೆಲ್ ಅಲ್ಲಿ ಜಾಸ್ತಿ ಇದ್ದಾಗ ಆಚೆ ಫುಡ್ ತಿನ್ನ ಜಾಸ್ತಿ ಆಗಿದೆ ಅಂದ್ರೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುತ್ತೆ. ನನ್ನ ಕಾರಲ್ಲಿ ಯಾವಾಗ್ಲೂ ಆಯಿಲ್ ಇರುತ್ತೆ, ನನ್ನ ಗ್ಯಾಸ್ಟ್ರಿಕ್ ಯಾವಾಗ ಅನ್ಸುತ್ತೆ ಲಿಟರಲಿ ಎರಡು ಸ್ಪೂನ್ ಕುಡಿದಾಗ ಒಂದೇ ಒಂದು ಚೂರು ಗ್ಯಾಸ್ಟ್ರಿಕ್ ಇರಲ್ಲ ನೆಕ್ಸ್ಟ್ ಮೂಮೆಂಟ್ 10 ಮಿನಿಟ್ಸ್. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಗಳನ್ನ ಕೇಳಿದೀನಿ. ನನಗೆ ಇದುವರೆಗೂ ತೆಂಗಿನೆಣ್ಣೆ ಯೂಸ್ ಮಾಡೋರಿಂದ ಮೇಜರ್ ಫೀಡ್ಬ್ಯಾಕ್ ಬಂದಿರೋ ಅಂದ್ರೆ ಮೋಸ್ಟ್ ವ್ಯಾಲ್ಯೂಬಲ್ ಫೀಡ್ಬ್ಯಾಕ್ ಅಂದ್ರೆ, ಮನೆ ಕೆಲಸದವರು ಕೊಟ್ಟಿರೋದು ಫೀಡ್ಬ್ಯಾಕ್ ಏನಂದ್ರೆ, ಮುಂಚೆ ಉಪಯೋಗಿಸ್ತಿದ್ದ ಆಯಿಲ್ ಚಿಮಿನಿನೆಲ್ಲ ಅಂಟುತ್ತಾ ಇತ್ತು, ಮುಟ್ಟಿದಾಗೆಲ್ಲ ಒಂಥರ ಅಂಟಂಟತಾ ಇತ್ತು. ಈ ಎಣ್ಣೆ ಯೂಸ್ ಮಾಡಕ್ ಶುರು ಮಾಡಿದ್ಮೇಲೆ ಎಲ್ಲೂ ಜಿಡ್ ಕಾಣಿಸ್ತಿಲ್ಲ. ಎಣ್ಣೆ ಏನ್ ಉಪಯೋಗಿಸ್ತಿದ್ರು ಅಥವಾ ಎಣ್ಣೆ ಉಪಯೋಗಿಸ್ತಿದ್ರೋ ಇಲ್ವೋ ಅಂತ. ಸೊ ಅದರಲ್ಲೇ ಗೊತ್ತಾಗುತ್ತೆ ಇದು ಎಷ್ಟು ಲೈಟ್ ಇದೆ. ಮತ್ತೆ ಈವನ್ ಈ ತೆಂಗಿನೆಣ್ಣೆ ನೀವು ಬಟ್ಟೆ ಮೇಲೆ ಬಿದ್ದಾಗ್ಲೂ ಸಹ ಅದು ನೆಕ್ಸ್ಟ್ ಡೇ ನೀವು ವಾಶ್ ಮಾಡಿದಾಗ ಅದು ಎಲ್ಲೂ ಸ್ಟೈನ್ಸ್ ಕಾಣಲ್ಲ, ಅದರ ಜಿಡ್ಡಿನಂಶನೇ ಇಲ್ಲ, ಏನು ಕಾಣದೇ ಇಲ್ಲ. ಸೊ ಆಮೇಲೆ ನೀವು ಸ್ಕಿನ್ ಮೇಲೆ ಹಚ್ಚಿದಾಗ್ಲೂ ಕೂಡ ನೀಟಾಗಿ ಪೋರ್ಸ್ ಅಬ್ಸರ್ವ್ ಮಾಡುತ್ತೆ, ಮತ್ತೆ ಎಲ್ಲೂ ರಿಜೆಕ್ಷನ್ ಎಲ್ಲೂ ಕೂಡ ಜಿಡ್ ಜಿಡ್ ಅನ್ಸಲ್ಲ. ಸೊ ಈ ತರ ಎಲ್ಲ ಯೂಸೇಜಸ್ ಮತ್ತೆ ಅಡ್ವಾಂಟೇಜಸ್ ಜಾಸ್ತಿ ಇರೋದ್ರಿಂದ ಇದು ಅತಿ ಹೆಚ್ಚು ಬಳಕೆ ಆಗ್ತಾ ಇದೆ. ಜನಗಳಿಗೆ ಮರ್ತು ಹೋಗಿದ್ದ ಸಬ್ಜೆಕ್ಟ್ ಮತ್ತೆ ಇವಾಗ ನೆನಪಾಗಿದೆ, ಅದನ್ನ ಉಪಯೋಗಿಸಕ್ ಶುರು ಮಾಡಿದ್ದಾರೆ. ತೆಂಗಿನ ಎಣ್ಣೆ ಆಗ್ಬೋದು, ಕೊಬ್ಬರಿ ಎಣ್ಣೆ ಆಗ್ಬೋದು, ಇದನ್ನ ನಾವೇ ಮಾಡ್ಕೊಂಡು ಬಳಕೆ ಮಾಡುವಂತದ್ದು ಪ್ರಮಾಣ ಬಹಳ ಕಡಿಮೆ. ಬೆಳಿತೀವಿ ತೆಂಗನ್ನ, ಸಾಕಷ್ಟು ಬೆಳಿತೀವಿ. ಅದರಲ್ಲೂ ಕೂಡ ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗಿನ ಬೆಳೆ ಒಂದು ಪ್ರಮುಖವಾದಂತಹ ಬೆಳೆ. ಈ ನಿಟ್ಟಿನಲ್ಲಿ ಯಾಕೆ ರೈತರು ತಾವೇ ಎಣ್ಣೆ ಮಾಡ್ಕೊಂಡು ತಾವು ಬೆಳೆದಂತಹ ಕಾಯಿನಲ್ಲಿ ಅದನ್ನ ಬಳಕೆಯನ್ನ ಮಾಡ್ತಾ ಇಲ್ಲ? ಇಲ್ಲ, ಇತ್ತೀಚೆಗೆ ಸ್ವಲ್ಪ ಅವೇರ್ನೆಸ್ ಚೆನ್ನಾಗಿದೆ ಜನಗಳಿಗೆ. ಈಗ ಅವ್ರ ತೋಟದಲ್ಲಿ ಬಂದಂತ ಕಾಯಿಗಳನ್ನ ಅವರೇ ತಂದ್ಕೊಡ್ತಾರೆ. ಇವಾಗ ನಾನೇ ಹೇಳ್ತೀನಿ, ತೆಂಗಿನ ತೋಟ ಇದ್ದವರು ದಯವಿಟ್ಟು ನಮ್ಮ ಹತ್ರ ಆಯಿಲ್ನ ಡೈರೆಕ್ಟ್ ಬಂದು ಪರ್ಚೇಸ್ ಮಾಡಿ, ನಿಮ್ ನಿಮ್ ಕಾಯಿಗಳನ್ನ ತಂದ್ಕೊಡಿ. ಯಾಕೆಂದ್ರೆ ನೀವು ಕಾಯಿ ತಂದ್ಕೊಡೋದ್ರಿಂದ ಅದು ನಿಮ್ಗೆ ಪ್ರೈಸ್ ವರ್ಕೌಟ್ ಆಗುತ್ತೆ, ಜೊತೆಗೆ ಮನೇಲಿ 100 ಕಾಯಿ ಬಿದ್ದಿದ್ದು ಅದು ನಿಮ್ಗೆ ಇವ್ರಿಗೆ ವ್ಯತ್ಯಾಸ ಅನ್ಸಲ್ಲ. ಜೊತೆಗೆ ಆ 100 ಕಾಯಿಗೆ ರಾ ಮೆಟೀರಿಯಲ್ ಫ್ರೀ ಆಗೋಯ್ತು, ಬರೀ ಮೇಕಿಂಗ್ ಚಾರ್ಜಸ್ ಕೊಡ್ತಾರೆ. ಲಿಟರಲಿ 100 ರೂಪಾಯಿ ಅವ್ರ ಖರ್ಚು, ಬಂದೋಗ ಖರ್ಚು ಸೇರಿಸಿ 100 ರೂಪಾಯಿಗೆ ಒಂದ್ ಲೀಟರ್ ಎಣ್ಣೆ ಬಂದೋದಂಗೆ ಅನ್ಸುತ್ತೆ. ಆ ರಾ ಮೆಟೀರಿಯಲ್ ಕಾಸ್ಟ್ ಲೆಕ್ಕ ಹಾಕಿ, ಯಾಕಂದ್ರೆ ಮನೇಲಿ ಬೆಳೆಯುವಂತ ಕಾಯಿ ಮತ್ತೆ ಇವ್ರಿಗೆ ಒಳ್ಳೇದಾಗಬೇಕಾದ್ರೆ ಆ ರಾ ಮೆಟೀರಿಯಲ್ ಕೌಂಟ್ ಆಗಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ತುಂಬಾ ಜನ ಬರ್ತಾರೆ. ಈಗ ರೈತರು ಕೂಡ ಬುದ್ಧಿವಂತರಾಗಿದ್ದಾರೆ, ಹೇಳ್ಬೇಕು ಅಂದ್ರೆ ಅವ್ರಿಗೆ ಎಷ್ಟು ಆರೋಗ್ಯದ ಮೇಲೆ ಗಮನ ಬಂದಿದೆ ಅಂದ್ರೆ, ಈಗ ಒಳ್ಳೇದನ್ನ ತಿನ್ಬೇಕು, ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂದ್ರಿಂದ ಈಗ ಖಂಡಿತ ಆಸನ್ ಜನಗಳು ಬುದ್ಧಿವಂತರಾಗಿ ಬಳಸ್ಕೋತಾ ಇದಾರೆ. ಖಂಡಿತ ನಮ್ಮ ಹತ್ರ ತೆಂಗಿನಕಾಯಿ ತಂದು ಕೊಡ್ತಾರೆ, ನಾವು ಅದನ್ನ ಪ್ರೋಸೆಸ್ ಮಾಡಿ ಪ್ರೋಸೆಸ್ ಚಾರ್ಜ್ ಅಂತ ಹೇಳಿ ಇಮಿಡಿಯೇಟ್ ಆಗಿ, ಈಗ ಸ್ವಲ್ಪ ಡಿಲೇ ಆಗ್ತದೆ ನಮ್ದು ಪ್ರೋಸೆಸ್ ಎಲ್ಲ, ಸ್ವಲ್ಪ ಮಿಷಿನರೀಸ್ ಎಲ್ಲ ಸ್ವಲ್ಪ ಸ್ಲೋ ಪ್ರೋಸೆಸ್ ಇರೋದ್ರಿಂದ ಡಿಲೇ ಆಗ್ತಿತ್ತು, ಈಗ ಅದನ್ನು ಅಡ್ವಾನ್ಸ್ ಮಾಡ್ಕೋತಾ ಇದೀವಿ. ಸೊ ನೆಕ್ಸ್ಟ್ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಎಕ್ಸ್ಚೇಂಜ್ಗೆ ಅವ್ರ ತೆಂಗಿನಕಾಯಿ ಕೊಟ್ಟ ತಕ್ಷಣ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಬರುತ್ತೆ, ನಮ್ದೇ ಆದ ಕ್ಯಾಲ್ಕುಲೇಷನ್ಸ್, ಅದನ್ನ ಮಾಡಿ ಎಕ್ಸ್ಚೇಂಜ್ಗೆ ಇಮಿಡಿಯೇಟ್ ಆಗಿ ಆಯಿಲ್ ಕೊಡಬೇಕು ಅನ್ನೋ ಪ್ರೋಸೆಸ್ಗೆ ಈಗ ಮಿಷಿನರೀಸ್ ಎಲ್ಲ ಅಡಾಪ್ಟ್ ಮಾಡ್ಕೋತಿದೀವಿ. ತೆಂಗಿನ ಎಣ್ಣೆಯನ್ನ ಮಾಡುವಂತಹ ವಿಧಾನ ಹೇಗೆ, ಅದರ ಬಗ್ಗೆ ವಿವರವಾಗಿ ಹೇಳಿ. ತೆಂಗಿನೆಣ್ಣೆ ತುಂಬಾ ವಿಧಾನದಲ್ಲಿ ಮಾಡಬಹುದು, ಬಟ್ ಈಗ ಅದರಲ್ಲಿ ನಮಗೆ ಫೀಸಿಬಲ್, ಜೊತೆಗೆ ಇಲ್ಲಿ ಲೋಕಲ್ಗೆ ಏನ್ ಬೇಕು ಮತ್ತೆ ಕ್ವಿಕ್ ಮೂವ್ಮೆಂಟ್ ಗೆ ಏನೇನ್ ಬೇಕು, ಈ ನಮ್ಮ ಎಕ್ಸಾಕ್ಟ್ ಇಲ್ಲಿ ಡಿಮ್ಯಾಂಡ್ ಇರೋದಕ್ಕೆ ಏನ್ ಮಿಷಿನ್ ಅಡಾಪ್ಟ್ ಮಾಡ್ಕೊಳೋದಕ್ಕೆ ಮಾಡ್ಕೊಂಡಿದೀವಿ. ಫಸ್ಟ್ ತೆಂಗಿನಕಾಯಿನ ಚಿಪ್ನ ತೆಗಿತೀವಿ, ಚಿಪ್ ತೆಗಿಲಿಕ್ಕೆ ಒಂದು ಮಿಷಿನ್ ಬರುತ್ತೆ, ಆ ತೆಂಗಿನಕಾಯಿ ಮೇಲಿರುವಂತಹ ಕಪ್ಪನ್ನ ತೆಗಿತಾ ಹೋಗ್ತೀವಿ. ಕೆಲವರು ಅದನ್ನ ಬೇಕು ಅಂತ ಹೇಳ್ತಾರೆ, ಕೆಲವರು ಬೇಡ ಅಂತ ಹೇಳ್ತಾರೆ. ಸೊ ಅದರಲ್ಲಿ ಸ್ವಲ್ಪ ನಮ್ಮ ಲೆಕ್ಕಕ್ಕೆ ಅದರಲ್ಲಿ ಜಿಡ್ಡಿನಂಶ ಜಾಸ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅದನ್ನ ತೆಗಿತೀವಿ, ಅಷ್ಟೊಂದು ಜಿಡ್ ಬೇಡ ಅಂತ. ಇಲ್ಲಿ ನಮ್ಮ ರೈತರುಗಳು ಅವರು ವರ್ಕಿಂಗ್ ಸ್ಟೈಲ್ ಬೇರೆ ಆದ್ರಿಂದ ಅದನ್ನ ನಡೆಯುತ್ತೆ. ಸೊ ಆ ಚಿಪ್ಪನ್ನು ತೆಗೆದ ನಂತರ ಪೌಡರ್ ಮಾಡ್ತೀವಿ, ಪೌಡರ್ ಮಾಡ್ಲಿಕ್ಕೆ ಮಿಷಿನರೀಸ್ ಬರುತ್ತೆ. ಅದಾದ್ಮೇಲೆ ಡಿಹೈಡ್ರೇಷನ್ ಮಾಡ್ತೀವಿ, ನೀರಿನಂಶ ಮಾತ್ರ ತೆಗಿತೀವಿ, ಅದನ್ನೆಲ್ಲೂ ಹುರಿಯಲ್ಲ ಮತ್ತೆ ಎಲ್ಲೂ ಸೀಲಿಕ್ ಬಿಡಲ್ಲ, ಮತ್ತೆ ಅದು ಕಾನ್ಸ್ಟೆಂಟ್ ಟೆಂಪರೇಚರ್ ಇರಬೇಕು, ತೆಂಗಿನಕಾಯಿನ ಪದೇ ಪದೇ ಕೈಯಲ್ಲಿ ಮುಟ್ಲಿಕ್ಕೆ ಹೋಗಲ್ಲ. ಸೊ ಅದಾದ ನಂತರ ಡಿಹೈಡ್ರೇಟ್ ಆದ ನಂತರ ಮಿಷಿನರೀಸ್ ಬರ್ತದೆ, ಅದಕ್ಕೆ ಆಯಿಲ್ ಎಕ್ಸ್ಪೆಲ್ ಮಾಡ್ಲಿಕ್ಕೆ, ಅದಕ್ಕಾಗದಾಗ ಒಂದು ಕಂಟ್ರೋಲ್ ಟೆಂಪರೇಚರ್ ಆಯಿಲ್ ಆಚೆ ಬರುತ್ತೆ, ಅದಾದ ನಂತರ ಫಿಲ್ಟ್ರೇಷನ್ ಮಾಡಿ ಅವರಿಗೆ ಆಯಿಲ್ ನ ಕೊಡ್ತೀವಿ. ಹೀಗೆ ಈ ತೆಂಗಿನ ಎಣ್ಣೆಯನ್ನ ಉತ್ಪಾದನೆಯನ್ನ ಮಾಡುವಂತದ್ದು. ಈಗ ನೀವು ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ಎಷ್ಟು ವರ್ಷ ಆಯ್ತು? 3 ವರ್ಷ ಆಯ್ತು. ಇಲ್ಲಿವರೆಗೂ 3 ವರ್ಷ ಆಗಿದೆ. 3 ವರ್ಷ ಆಯ್ತು. ಸಾಧಾರಣವಾಗಿ ಅಥವಾ ಸರಾಸರಿ ಒಂದು ದಿವಸಕ್ಕೆ ಎಷ್ಟು ಲೀಟರ್ನಷ್ಟು ಎಣ್ಣೆ ಉತ್ಪಾದನೆ ಆಗುತ್ತೆ? ಇಷ್ಟೇ ಲೀಟರ್ ಬರ್ಲಿಕ್ಕೆ ಅಂತ ಹೇಳಲಿಕ್ಕಾಗಲ್ಲ. ಸ್ಟಾರ್ಟಿಂಗ್ ನಾವು ಶುರು ಮಾಡಿದಾಗ ಒಂದು ದಿನ ಈಗ ಇನ್ನೊಂದ್ ಸ್ವಲ್ಪ ಎಕ್ಸ್ಟೆನ್ಶನ್ ಮಾಡ್ಕೋಬೇಕು ನಾವು. ರೈಟ್ ನಾವು ಇವಾಗ 2000 ಕಾಯಿನ ಮಾಡ್ತಾ ಇದೀವಿ ನಾವು ಪ್ರತಿ ದಿವಸ 2000 ಕಾಯಿನಿಂದ ನೀವು ಎಣ್ಣೆಯನ್ನು ಉತ್ಪಾದನೆಯನ್ನ ಮಾಡ್ತಾ ಇದೀವಿ. ಸಾಮಾನ್ಯವಾಗಿ 1 ಲೀಟರ್ ಎಣ್ಣೆ ಬರಬೇಕು ಅಂತ ಹೇಳಿದ್ರೆ ತೆಂಗಿನಕಾಯಿನಿಂದ ಎಷ್ಟು ಕಾಯಿ ಬೇಕಾಗುತ್ತೆ ಸರಾಸರಿ? ನಾನು ನೋಡಿರೋ ಪ್ರಕಾರಕ್ಕೆ ಇದುವರೆಗೂ 11 ಕಾಯಿಗೂ ಬಂದಿರೋದಿದೆ, 10 ಕಾಯಿಗೂ ಬಂದಿರೋದಿದೆ, 18 ಕಾಯಿಗೂ ಬಂದಿರೋದಿದೆ. ಸೊ ತೆಂಗಿನಕಾಯಿ ಹೇಗೆ ತರ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅದರ ಗುಣಮಟ್ಟ ಹೇಗಿರುತ್ತೋ ಅದ್ರ ಮೇಲೆ ಬರುತ್ತೆ. ಹೌದು. ಬಟ್ ನೀವು ಯಾವುದೇ ತರ ತೆಂಗಿನಕಾಯಿ ತಂದ್ರು ನಮ್ಗೆ ಏನ್ ಸ್ಟ್ಯಾಂಡರ್ಡೈಸ್ ಬೇಕೋ ಅದಕ್ಕೆ ಸೆಟ್ ಮಾಡ್ಕೋತೀವಿ. ಅದ್ರಲ್ಲಿ ಬರೀ ಆಯಿಲ್ ಮಾತ್ರ ಆಚೆ ಬರಬೇಕು. ಕೆಲವರು ಹಸಿ ತೆಂಗಿನಕಾಯಿ ತರ್ತಾರೆ ಅವ್ರಿಗೆ ಗೊತ್ತಿರಲ್ಲ, ಕೆಲವರು ಮೆಚೂರ್ಡ್ ಕೋಕೋನಟ್ಸ್ ತರ್ತಾರೆ. ಆ ಎರಡನ್ನು ಸೆಗ್ರಿಗೇಟ್ ಮಾಡಿ ಆ ಟೆಂಪರೇಚರ್ ನ ಕರೆಕ್ಟ್ ನಾರ್ಮಲ್ ತಂದಿಟ್ಟು ಸೊ ಅದನ್ನ ನಾವು ಮಾಡ್ಕೊಳ್ಳೋದ್ರಿಂದ ಬರೀ ಮಾಯಿಶ್ಚರ್ ಎವಾಪರೇಟ್ ಆಗಿ ಎಣ್ಣೆ ಕರೆಕ್ಟ್ ಏನ್ ನಮಗೆ ರಿಕ್ವೈರ್ಡ್ ಮೆಜರ್ ನೆಸೆಸಿಟಿ ಇರುತ್ತೆ ಅಷ್ಟು ಬರೋ ಹಾಗೆ ನಮ್ಮಲ್ಲಿ ಮಿಷನರೀಸ್ ಇದೆ. ಸೊ ಏನ್ ತಂದ್ಕೊಟ್ರು ನಮ್ಮಲ್ಲಿ ಜನ ಕನ್ಫ್ಯೂಸ್ ಆಗ್ತಾರೆ, ಇಲ್ಲ ಅವ್ರ ಹಸಿ ಕಾಯ್ ತರ್ತಾರೆ, ಇಲ್ಲಿ ಒಣಗಿರ ಕಾಯಿ ನೀವ್ ಎಂತ ಕಾಯ್ ತರ್ತಿರೋ. ನಮ್ಮಲ್ಲಿ ಮಿಷನರೀಸ್ ಹೇಗಿದೆ ಅಂದ್ರೆ ನೀವೇನೇ ತಂದ್ರು ಮಾಯಿಶ್ಚರ್ ನ ರಿಮೂವ್ ಮಾಡಿ ಫೈನಲ್ ಆಗಿ ಆಯಿಲ್ ಕರೆಕ್ಟ್ ಆಗಿರೋದು ಆಚೆ ಬರಬೇಕು. ತೆಂಗಿನ ಎಣ್ಣೆಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ಏನೆಲ್ಲ ಯಂತ್ರಗಳನ್ನ ನೀವು ಬಳಕೆಯನ್ನ ಮಾಡ್ತಾ ಇದ್ರಿ? ಇದೇ ಒಂದು 10 ತರ ಮಿಷಿನ್ಗಳಿದೆ. ಡೀಶೆಲಿಂಗ್ ಮಿಷಿನ್ ಬರುತ್ತೆ, ಪ್ರೀ ವಾಷಿಂಗ್ ಮಿಷಿನರೀಸ್ ಬರುತ್ತೆ, ಪ್ರೀ ಕಟರ್ ಬರುತ್ತೆ, ಸ್ಕ್ರೂ ಕನ್ವೇಯರ್ಸ್ ಬರುತ್ತೆ, ಡಿಸಿಂಟಿಗ್ರೇಟರ್ ಬರುತ್ತೆ, ಡಿಹೈಡ್ರೇಟರ್ ಬರುತ್ತೆ, ಎಕ್ಸ್ಪೆಲ್ಲರ್ ಬರುತ್ತೆ, ಫಿಲ್ಟ್ರೇಷನ್ ಬರುತ್ತೆ, ಫಿಲ್ಲರ್ಸ್ ಬರುತ್ತೆ, ಪ್ಯಾಕಿಂಗ್ ಬರುತ್ತೆ, ಇಷ್ಟು ಬರುತ್ತೆ. ಇದಕ್ಕೆಲ್ಲ ಎಷ್ಟು ಬಂಡವಾಳ ಹೂಡಿದ್ರಿ ನೀವು? ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು 20 ಲಕ್ಷ ಅಂತ ಅನ್ಕೊಂಡಿದ್ವಿ ಪ್ರಾಜೆಕ್ಟ್ ಶುರು ಮಾಡ್ಬೇಕಾದ್ರೆ. ಇಲ್ಲಿ ತನಕ ಒಂದು 84-85 ಲಕ್ಷ ಆಗಿದೆ. ಅಷ್ಟೊಂದು ಬೇಕು ಬೇಕು, ಇಲ್ಲಾಂದ್ರೆ ಕಂಟಿನ್ಯೂಟಿ ಸಿಗಲ್ಲ. ನಾವು ಸ್ಟಾರ್ಟಿಂಗ್ ಅಲ್ಲಿ ಚಿಕ್ಕದಾಗಿ ಮಾಡ್ತೀವಿ ಅಂತ ಹೋಗ್ತೀವಿ, ಬಟ್ ಫರ್ದರ್ ಡೆವಲಪ್ ಆದಾಗ ಅಲ್ಲಿ ಗಲಿಬಿಲಿ ಆಗ್ತೀವಿ. ನಾವು ಅರ್ಧಂಬರ್ಧ ಪ್ರಿಪೇರ್ ಆಗಿದ್ವಿ. ಹೋಗ್ತಾ ಹೋಗ್ತಾ ನಮಗೆ ಒಂದು ಪುಣ್ಯಕ್ಕೇನಂದ್ರೆ ಕೆಲವರು ಗೈಡೆನ್ಸ್ ಚೆನ್ನಾಗಿರೋದ್ರಿಂದ ಅದಕ್ಕೆ ಅಟ್ಯಾಚ್ಮೆಂಟ್ಗಳು ಬಹಳ ಈಸಿಯಾಗಿ ಸಿಕ್ತು. ಸೊ ಹಂಗಾಗಿ ನಮ್ಗೆ ಸ್ವಲ್ಪ ಹಳೆ ಮಿಷಿನರೀಸ್ ಜೊತೆಗೆ ಹೊಸದನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ ಈಸಿ ಆಯ್ತು. ಸುಮಾರು 20 ಲಕ್ಷ ಅಂತ ಅನ್ಕೊಂಡಿದ್ರಿ, 80 ಲಕ್ಷದವರೆಗೂ ಕೂಡ ಅದು ಆಯ್ತು ಅಂತ ಹೇಳಿ ತಾವು ಹೇಳಿದ್ರಿ. ಇದೆಲ್ಲದನ್ನು ಕೂಡ ಒಂದೇ ಸರಿ ಮಾಡ್ಕೊಳ್ಳಿಕ್ ಸಾಧ್ಯ ಆಗುದಿಲ್ಲ, ಹಂತ ಹಂತವಾಗಿ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹೌದು. ಹಂತ ಹಂತವಾಗಿ ನೀವು ಹೇಗೆ ಮಾಡ್ಕೊಂಡ್ರಿ? ಸ್ಟಾರ್ಟಿಂಗ್ 21 ಹೋದಾಗ 45 ಆಯ್ತು. 45 ಆಗ್ತಾ ಆಗ್ತಾ ಇನ್ನೊಂದ್ ಸ್ವಲ್ಪ ಮಿಷನರೀಸ್ ಬೇಕು ಬೇಕು ಅಂತ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಬಂತು. ಅದಾದ್ಮೇಲೆ ಒಂದೊಂದು ಮಿಷನರೀಸ್ ನ ಅಡಾಪ್ಟ್ ಮಾಡ್ಕೊಳ್ತಾ ಬಂದ್ವಿ. ಫಿಲ್ಲರ್ಸ್ ಆಗಿರ್ಬೋದು, ಇನ್ನೊಂದು ಡೀಶೆಲಿಂಗ್ ಮಿಷಿನ್ಸ್ ಆಗ್ಬಹುದು, ಪ್ಯಾಕಿಂಗ್ ಮಿಷನರೀಸ್ ಆಗ್ಬಹುದು. ಎಲ್ಲದಕ್ಕಿಂತ ನಮಗೆ ಮೇಜರ್ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರಿಗೂ ಹೇಳೋದೇನಂದ್ರೆ ವರ್ಕಿಂಗ್ ಕ್ಯಾಪಿಟಲ್. ಮಿಷನರೀಸ್ ಗೊತ್ತಾಗಲ್ಲ, ಮಿಷನರೀಸ್ ಅಂತ ಆಗ್ಬಿಡ್ತೀವಿ, ಬಟ್ ವರ್ಕಿಂಗ್ ಕ್ಯಾಪಿಟಲ್ ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ. ಬರೀ ದುಡ್ಡು ಒಂದ್ಸದೇ ಜೀವನ ಆಗೋಗುತ್ತೆ. ಸೊ ವರ್ಕಿಂಗ್ ಕ್ಯಾಪಿಟಲ್ ನಾವು ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡ್ವಿ, ಹಂಗಾಗಿ ಪ್ರಾಜೆಕ್ಟ್ 85 ಲ್ಯಾಕ್ಸ್ ತನಕ ಹೋಯ್ತು. ವರ್ಕಿಂಗ್ ಕ್ಯಾಪಿಟಲ್ ಸಾಮಾನ್ಯವಾಗಿ ಎಷ್ಟು ಇಟ್ಕೋಬೇಕಾಗುತ್ತೆ ಒಂದು ಸಣ್ಣ ಉದ್ಯಮ ಪ್ರಾರಂಭ ಮಾಡಿದವರು? ನಿಮ್ದು ಇನ್ವೆಸ್ಟ್ಮೆಂಟ್ ಬಂದು 25% ಆದ್ರೆ 75% ಲಿಕ್ವಿಡ್ ಅಮೌಂಟ್ ಇರಬೇಕು. ಅದ್ರ ಒಂದು 50% ನಿಮ್ಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕೇ ಬೇಕು, ಯಾಕೆಂದ್ರೆ ಕ್ರೆಡಿಟ್ಸ್ ಇರುತ್ತೆ. ನಾವು ತರಬೇಕಾದ್ರೆ ನಮ್ಗೆ ಯಾರು ಕ್ರೆಡಿಟ್ಸ್ ಕೊಡಲ್ಲ ಅಷ್ಟು ಈಸಿಯಾಗಿ, ನಾವು ಕೊಡಬೇಕಾದ್ರೆ ಕ್ರೆಡಿಟ್ಸ್ ಕೊಡಲೇಬೇಕು. ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡ್ಲಿಕ್ಕೆ ಬೇಕು ಒಂದು ಮಿನಿಮಮ್ 20 ಲ್ಯಾಕ್ಸ್ ಅಂತೂ ವರ್ಕಿಂಗ್ ಕ್ಯಾಪಿಟಲ್ ಬೇಕೇ ಬೇಕು, ಇರಲೇಬೇಕು, ರೆಡಿ ಕ್ಯಾಶ್ ಇರಬೇಕು. ಆಮೇಲೆ ಮಾರ್ಕೆಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಕಮ್ಮಿ ರೇಟ್ ಇದ್ದಾಗ ಪರ್ಚೇಸ್ ಮಾಡಿ ಇಟ್ಕೊಬೇಕು, ಡೆಟ್ ಕ್ಯಾಪಿಟಲ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ರೋಸೆಸ್ ಮಾಡಿ ಕಳಿಸಿದಾಗ ಅದು ಹೋಲ್ಡ್ ಆಗಿರುತ್ತೆ, ಕೆಲವು ಟೈಮಲ್ಲಿ ಪೇಮೆಂಟ್ಸ್ ಹೋಲ್ಡ್ ಆಗುತ್ತೆ, ಅಥವಾ ಈ ಕೋವಿಡ್ ಬಂದಾಗ ಸುಮಾರು ಹೋಲ್ಡ್ ಆಯ್ತು. ಸೊ ಈ ತರ ಎಲ್ಲ ಅದಕ್ಕೆ ವರ್ಕಿಂಗ್ ಕ್ಯಾಪಿಟಲ್ ಮೇಜರ್ ರೋಲ್ ಪ್ಲೇ ಮಾಡುತ್ತೆ ಬಿಸ್ನೆಸ್ ಅಲ್ಲಿ. ತೆಂಗಿನ ಎಣ್ಣೆ ಕೊಬ್ಬರಿ ಎಣ್ಣೆಗಿಂತ ಕೂಡ ತುಂಬಾ ದುಬಾರಿ ಅನ್ನುವಂಥದ್ದು ನಮ್ಮ ಜನರಲ್ಲಿ ಇದೆ. ಎಷ್ಟು ದುಬಾರಿ? ಅದು ನಿಜವಾಗ್ಲೂ ದುಬಾರಿಯಾ ಅಥವಾ ಅಷ್ಟು ದುಬಾರಿ ಆದ್ರೂ ಕೂಡ ಅದು ವರ್ತ್ ಅಂತ ಹೇಳಿ ಅನ್ಸುತ್ತೆ ಕೊಂಡ್ಕೊಳ್ಳೋರಿಗೆ? ಈಗ ದುಬಾರಿ ನಾವ್ ಹೆಂಗ್ ಪ್ರೈಸ್ ಫಿಕ್ಸ್ ಮಾಡ್ತೀವಿ ಅದ್ರ ಮೇಲೆ ದುಬಾರಿ ಆಗುತ್ತೆ. ಕೆಲವರು ಈಗ ನಾವೇ ನಮ್ ಫ್ಯಾಕ್ಟ್ರಿಗೆ ಬಂದು ತಗೊಂಡಾಗ 450 ರೂಪಾಯಿ ಲೀಟರ್ ಕೊಡ್ತೀವಿ, ಅಂದ್ರೆ 5 ಲೀಟರ್ ಕ್ಯಾನ್ ತಗೊಂಡ್ರೆ 2,500 ಆಗುತ್ತೆ. ಈಗ ಇಲ್ಲ ಇಂಡಿವಿಜುವಲ್ ಆಗಿ ಬೇಕು ಅಂತ ಕೇಳಿದಾಗ 480 ರೂಪೀಸ್ ಕೊಡ್ತೀವಿ. ಪ್ಯಾಕ್ ಒಂದು ಗ್ಲಾಸ್ ಬಾಟಲ್ ಬರುತ್ತೆ, ಪ್ಲಾಸ್ಟಿಕ್ ಬಂದಾಗ ಕಮ್ಮಿ ಬೀಳುತ್ತೆ. ಗ್ಲಾಸ್ ಬಂದಾಗ ಅದು ಬ್ರೇಕೇಜಸ್ ಕಾಸ್ಟ್ ಅಥವಾ ಗ್ಲಾಸ್ ಕಾಸ್ಟ್ ಎಲ್ಲ ಜಾಸ್ತಿ ಬಂದಾಗ ಅದ್ರ ಪ್ರೈಸ್ ಜಾಸ್ತಿ ಬೀಳುತ್ತೆ. ಗ್ಲಾಸ್ ಅಲ್ಲಿ ಆಯಿಲ್ ನ ಸ್ಟೋರ್ ಮಾಡಿದಾಗ ಅದು ಪ್ರೀಮಿಯಂ ಆಗಿರುತ್ತೆ. ಸೊ ಹಾಗಾಗಿ ಇದ್ರ ಪ್ರೈಸ್ ಜಾಸ್ತಿ ಇರುತ್ತೆ. ಇವನ್ ನಮ್ದೇ ಆಯಿಲ್ 500 ml 300 ರೂಪೀಸ್ಗೂ ಹೋಗೋದಿದೆ, ಅದು ಗ್ಲಾಸ್ ಬಾಟಲ್ ಅಲ್ಲಿ ಪ್ರೀಮಿಯಂ ಪ್ಯಾಕ್ ಆಗಿರುತ್ತೆ. ಈಗ ನಮ್ಮ ಫ್ಯಾಕ್ಟ್ರಿಗೆ ಎಷ್ಟು ಜನ ಡೈರೆಕ್ಟ್ ಆಗಿ ಬಂದು ಅವರೇ ಅವ್ರದ್ದೇ ಕ್ಯಾನ್ಗಳನ್ನ ತಂದು ಫಿಲ್ ಮಾಡ್ಸ್ಕೊಂಡು ಹೋಗ್ತಾರೆ ಔಟ್ಲೆಟ್ ಅಲ್ಲಿ. ಜೊತೆಗೆ ಇನ್ನೇನಾಗುತ್ತೆ, ಕೆಲವು ಟೈಮಲ್ಲಿ ಅವರೇ ತೆಂಗಿನಕಾಯಿ ಕೊಟ್ಟು ಮಾಡ್ಸ್ಕೊಂಡು ಹೋಗ್ತಾರೆ, ಅದಿನ್ನ ಬೆಟರ್ ಆಪ್ಷನ್ಸ್. ಯಾಕಂದ್ರೆ ಇಲ್ಲಿ ಈ ಹಾಸನ್ ಸಿಟಿಲಿ ಈ ಸುತ್ತಮುತ್ತ ತೆಂಗು ಬೆಳೆಗಾರ ಇರೋದ್ರಿಂದ ಸೊ ಅವ್ರಿಗೆ ಬರ್ಡನ್ ಮಾಡೋ ನೆಸೆಸಿಟಿ ಇಲ್ಲ, ಅವ್ರದೇ ಕಾಯಿ ನಾವು ಅದಕ್ಕೆ ಜಾಬ್ ವರ್ಕ್ ಮಾಡ್ಕೊಡ್ತೀವಿ. ಸೊ ಪ್ರತಿಯೊಂದು ನಾವು ಅವ್ರನ್ನ ಡಿಮ್ಯಾಂಡ್ ಮಾಡೋದು ಸರಿ ಅನ್ಸಲ್ಲ. ನಾವು ಲೋಕಲ್ ಆಗಿ ನಾವು ರೈತರು ಮನೆಯವರೇ ಆಗಿ ಆ ತೆಂಗಿನಕಾಯಿ ಪ್ರೊಸೆಸ್ ಮಾಡ್ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ಅದಕ್ಕೆ ನಾಮಿನಲ್ ಚಾರ್ಜಸ್ ಅಂತ ಮಾಡಿದಾಗ ಅವ್ರಿಗೆ ಇನ್ನೂ ಕಮ್ಮಿ ಬಿಡುತ್ತೆ. ಸೊ ನಾನು ಹೇಳೋದೇನೆಂದ್ರೆ ಯಾರು ತೆಂಗಿನ ತೋಟ ಇಲ್ಲ ಅವ್ರುಗಳು ದುಡ್ಡು ಕೊಟ್ಟು ತಗೊಳ್ಳಿ, ಯಾರು ತೆಂಗಿನ ತೋಟಗಳಿದೆ ಅವ್ರಿಗೆ ನಮ್ಗೆ ಕಾಯಿ ತಂದ್ಕೊಡ್ಲಿ, ನಾವು ಇಮಿಡಿಯೇಟ್ ಆಗಿ ಎಕ್ಸ್ಚೇಂಜ್ಗೆ ಆಯಿಲ್ ಕೊಡ್ತೀವಿ. ಈಗ ರೀಸೆಂಟ್ ಆಗಿ ಸ್ವಲ್ಪ ನಮ್ಮ ಮಿಷನರಿ ಸ್ಲೋ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ, ಒಂದು ವಾರ ಒಂದು 10 ದಿವಸ ಎಲ್ಲ ಡಿಲೇ ಆಗಿದೆ. ಬಟ್ ಇನ್ ಮುಂದಕ್ಕೆ ಆ ತರ ಆಗಲ್ಲ, ಹೊಸ ಮಿಷನರೀಸ್ ಬರ್ತಾ ಇದೆ, ಇನ್ನೊಂದು 10-15 ಡೇಸ್ ಅಲ್ಲಿ ಬರುತ್ತೆ. ಸೊ ಇಮಿಡಿಯೇಟ್ ಆಗಿ ನಿಮ್ಗೆ ಈಗ ಚಿಕ್ಕ ಯೂನಿಟ್ ಮಾಡ್ಲಿಕ್ಕೆ ಆಗಲ್ಲ ನಮ್ಗೆ. ಈಗ ಕೆಲವ್ರು ಕೇಳ್ತಾರೆ ಇಲ್ಲ ನೀವು ಅಲ್ಲೊಂದು ಮಾಡ್ಬೋದಲ್ಲ ಇಲ್ಲೊಂದು ಮಾಡಬಹುದಲ್ವಾ, ಅಲ್ಲೊಂದು ಫ್ಯಾಕ್ಟ್ರಿ ನಮ್ಗೆ ಹತ್ರ ಆಗುತ್ತೆ ಅಂತ. ಯಾಕೆಂದ್ರೆ ನಾವು ಇಷ್ಟೊಂದು ವೆಲ್ ಎಕ್ವಿಪ್ಮೆಂಟ್ ಹಾಕಿರೋದು ನಿಮಗೆ ಪ್ರಿಸಿಷನಲ್ ಆಯಿಲ್ ಕೊಡಬೇಕು ಅಂತ. ಸೊ ಹಾಗಾಗಿ ನಾವು ಅದನ್ನು ಕಾನ್ಸಂಟ್ರೇಟ್ ಮಾಡಿ ಈಗ ಇಮಿಡಿಯೇಟ್ ಆಗಿ ಅವ್ರು ಬಂದು ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಆಯಿಲ್ ಕೊಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಮಿಷನರಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ನೀವೇ ಹೇಳಿದಾಗೆ ಒಂದ್ ಲೀಟರ್ ಎಣ್ಣೆ ತೆಗಿಬೇಕು ಅಂತ ಹೇಳಿದ್ರೆ ಇಷ್ಟೇ ಕಾಯಿ ಅಂತ ಹೇಳಿ ನಿಗದಿ ಮಾಡಕ್ಕಾಗಲ್ಲ, ಕಾಯಿನ ಗುಣಮಟ್ಟದ ಮೇಲೆ ಅದು ನಿರ್ಧಾರ ಆಗುತ್ತೆ ಅಂತ ಹೇಳಿ ತಾವು ಹೇಳಿದ್ರಿ. ಈ ನಿಟ್ಟಿನಲ್ಲಿ ಕಾಯಿನ ತಂದು ಅವರು ಎಣ್ಣೆನ ತಕ್ಷಣ ತಗೊಂಡು ಹೋಗ್ಬೋದು ಅಂತ ಕೂಡಲೇ ಹೇಳಿದ್ರಿ. ತಕ್ಷಣ ವಿನಿಮಯ ಮಾಡ್ಕೋಬಹುದು, ಇಷ್ಟು ಕಾಯಿ ತಂದು ಕೊಡೋದು, ಇಷ್ಟು ಎಣ್ಣೆ ತಗೊಂಡು ಹೋಗೋದು ಅಂತ ಹೇಳಿ ಅದನ್ನ ಹೇಗೆ ಲೆಕ್ಕ ಹಾಕ್ತೀರಾ? ಅದು ನಿಮಗೂ ಕೂಡ ಲಾಸ್ ಆಗದ ಹಾಗೆ, ಅವ್ರಿಗೂ ಕೂಡ ಮೋಸ ಆಗದ ಹಾಗೆ ಹೇಗೆ ಅವ್ರಿಗೆ ಒಂದು ರೇಷಿಯೋ ನಿಗದಿ ಆಗ್ಬೇಕು? ನಾವು ತೆಂಗಿನಕಾಯಿ ಏನ್ ತಂದ್ಕೊಡ್ತೀರಿ ಇವಾಗ, ಈಗ ಆ ತೆಂದ ತೆಂಗಿನಕಾಯಿನ ವೇಯ್ ಮಾಡ್ತೀವಿ, ಏನ್ ವೈಟ್ ಬರುತ್ತೆ ಅದನ್ನ ಡಿವೈಡೆಡ್ ಬೈ ಫೋರ್ ಮಾಡ್ತೀವಿ. ಏನಕ್ಕೆ ಅಂತ ಹೇಳಿದ್ರೆ, ಫಸ್ಟ್ ಒಂದು ತೆಂಗಿನಕಾಯಿ ಚಿಪ್ ತೆಗಿತೀವಿ, ಚಿಪ್ಪಲ್ಲಿ ಸ್ವಲ್ಪ ವೇಸ್ಟೇಜ್ ಹೋಗುತ್ತೆ, ನೀರಲ್ಲಿ ವೇಸ್ಟೇಜ್ ಹೋಗುತ್ತೆ, ಪುಡಿ ಮಾಡ್ಬೇಕಾದ್ರೆ ಸ್ವಲ್ಪ ವೇಸ್ಟೇಜ್ ಆಗುತ್ತೆ ಆಪರೇಷನ್ ಅಲ್ಲಿ, ಡಿಹೈಡ್ರೇಷನ್ ಮಾಡಿದಾಗ ಹೋಗುತ್ತೆ. ಹಾಗಾಗಿ ಡಿವೈಡೆಡ್ ಬೈ ಫೋರ್ ಮಾಡ್ತೀವಿ. ಅದಾದ ನಂತರ ಬಂದ ಪೌಡರ್ ಏನು ಬರುತ್ತೆ ಅವ್ರದ್ದು ಕ್ಯಾಲ್ಕುಲೇಟ್ ಮಾಡಿದಾಗ, ಈಗ ಒಂದು ಬ್ಯಾಚಲಿಸ್ಟ್ ಪೌಡರ್ ಅಂತ ಅದನ್ನ ಇಂಟು 58% ಕ್ಯಾಲ್ಕುಲೇಟ್ ಮಾಡ್ತೀವಿ. 58% ಏನು ಸಿಕ್ಸ್ಟೀನು ಮಾಡಬಹುದು ಅಥವಾ 58 ಮಾಡಬಹುದು, 2% ಪ್ಲಸ್ ಆರ್ ಮೈನಸ್. ಈಗ ಸ್ಪಿಲ್ಲೇಜ್ ಇರುತ್ತೆ ಫ್ಯಾಕ್ಟ್ರಿಲಿ, ಲೀಕೇಜಸ್ ಇರುತ್ತೆ, ಸಡನ್ ಆಗಿ ಪವರ್ ಲಾಸ್ ಆಗುತ್ತೆ ನಮಗೆ, ಒಂದೊಂದು ದಿನದ ಪವರ್ ಎಲ್ಲ ಹೋಗುತ್ತೆ, ಒಂದೊಂದು ಬ್ಯಾಚ್ ಹೋದ್ರೆ 1000 ಕೋಕರ್ಸ್ ನಮ್ಗೆ ವೇಸ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿಟ್ಕೊಂಡು, ಬಿಕಾಸ್ ನಾವೆಲ್ಲ ಬೇರ್ ಮಾಡ್ಲಿಕ್ಕೆ ಆಗಲ್ಲ, ಸೊ ಆ 2% ಇಟ್ಟಿರ್ತೀವಿ. ಸೊ 58% ಕ್ಯಾಲ್ಕುಲೇಟ್ ಮಾಡಿ ಅವರಿಗೆ ಆಯಿಲ್ ನ ಕೊಡ್ತೀವಿ ನಾವು ಇಮಿಡಿಯೇಟ್ ಆಗಿ. ಇದೊಂದು ರೀತಿ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದಲೂ ಕೂಡ ಪ್ಲಸ್ ಆರ್ ಮೈನಸ್ ಇಲ್ಲ, ನನಗೆ 2% ಪ್ಲಸ್ ಆಗ್ಬಹುದು, ಅವ್ರಿಗೆ 2% ಪ್ಲಸ್ ಆಗ್ಬಹುದು. ಈಗ ಮೈನಸ್ ಬಂದಿದ್ದನ್ನು ಯಾರು ಕೇಳಲಿಕ್ಕೆ ಬರಲ್ಲ, ಬಟ್ ಅಡಿಷನಲ್ ಆದಾಗ ಎಲ್ಲರೂ ನಾನು ಕೇಳ್ತಾರೆ ಏನೋ ಆಗಿದೆ ಅಂತ. ಸೊ ಹಾಗಾಗಿ ನನಗೂ ಅಲ್ಲ ಅವ್ರಿಗೂ ಅಲ್ಲ, ಬಿಕಾಸ್ ಯಾಕಂದ್ರೆ ಎಷ್ಟು ಕದಿಲಿಕ್ಕೆ ಸಾಧ್ಯ ಇದೆ, ಯಾಕಂದ್ರೆ ಎಣ್ಣೆ ವಿಚಾರದಲ್ಲಿ, ಉಪ್ಪಿನ ವಿಚಾರದಲ್ಲಿ, ಹಾಲಿನ ವಿಚಾರದಲ್ಲಿ ಯಾರು ಕದಿಯಲ್ಲ ಅಷ್ಟು ಈಸಿಯಾಗಿ. ಸೊ ನಮ್ದು ಅದೊಂದು ಕಾನ್ಸೆಪ್ಟ್ ಇದೆ, ಅದೊಂದು ಹೆಲ್ಪ್ ಮಾಡ್ಲಿಕ್ಕಾಗುತ್ತೆ, ಅದನ್ನ ಮಾಡಬಹುದು. ಯಾವುದಕ್ಕಿಂತಲೂ ಮುಖ್ಯವಾಗಿ ಯಾವತ್ತು ಕೂಡ ವಿಶ್ವಾಸ ಅನ್ನೋಂಥದ್ದು ಬಹಳ ದೊಡ್ಡದು. ಆ ವಿಶ್ವಾಸದ ಮೇಲೆ ಯಾವುದೇ ಉದ್ಯಮ ಆಗ್ಬಹುದು, ಮತ್ತೊಂದಾಗ್ಬಹುದು, ರನ್ ಆಗ್ತಕ್ಕಂಥದ್ದು ವಿಶ್ವಾಸದ ಮೇಲೆ. ಹಾಗಾಗಿ ವಿಶ್ವಾಸಕ್ಕೆ ಹೆಚ್ಚು ನಿಮ್ಮಲ್ಲಿಯೂ ಕೂಡ ಆದ್ಯತೆ ಇದೆ. ಎಷ್ಟೋ ಜನ ದೂರದಿಂದ ಬರ್ತಾರೆ, ಇಲ್ಲ ನೀವು ಪ್ರಾಮಾಣಿಕವಾಗಿ ಕೊಡ್ತೀರಿ, ನಮ್ಗೆ ಬಹಳ ಖುಷಿ ಆಗುತ್ತೆ. ಅವ್ರಿಗೆ ಹೇಳ್ತೀವಿ ಎಷ್ಟು ಪ್ರಾಮಾಣಿಕವಾಗಿ ಕೊಡಕತ್ತ ಅಷ್ಟು ಕೂಡ ಎಲ್ಲೂ ಕದಿಬೇಡಿ. ಸೊ ನಮ್ಮ ತಂದೆ ಹೇಳ್ಕೊಟ್ಟಿದ್ದು ಅಷ್ಟೇ, ಎಲ್ಲೂ ಕದಿಬೇಡಿ, ಎಲ್ಲೂ ಸುಳ್ಳು ಹೇಳ್ಬಿಡಿ, ಜೀವನದಲ್ಲಿ ಎಲ್ಲಿ ಬೇಕಾದ್ರೂ ಚೆನ್ನಾಗಿರ್ತೀರ. ಸೊ ಅದನ್ನೇ ಫಾಲೋ ಮಾಡ್ತಿದ್ದೀವಿ. ಸೊ ಯಾರು ಬಂದು ಕೇಳಿದ್ರು ಇಟ್ಸ್ ಓಪನ್ ಸೀಕ್ರೆಟ್, ಇಲ್ಲಿ ಮುಚ್ಚಿಡ್ಲಿಕ್ಕೆ ಇವತ್ತು ಏನೂ ಇಲ್ಲ. ಸೊ ಪ್ರಪಂಚ ದೊಡ್ಡದು, ಇಲ್ಲಿ ಹೇಳಿಲ್ಲ ಅಂದ್ರೆ ಇನ್ನೊಂದ್ ಕಡೆ ತಿಳ್ಕೊಂಡೇ ತಿಳ್ಕೊತಾರೆ. ಸೊ ಹಾಗಾಗಿ ಪ್ರಾಮಾಣಿಕವಾಗಿ ಕೊಡ್ತೀವಿ. ಈ ನಿಟ್ಟಿನಲ್ಲಿ ಯಾರು ಬೇಕಾದ್ರೂ ಕೂಡ ತೆಂಗನ್ನ ಬೆಳಿತಕ್ಕಂಥವ್ರು ಕಾಯಿನ ತಂದು ಎಣ್ಣೆಯನ್ನ ಮಾಡ್ಸ್ಕೊಂಡು ಹೋಗ್ಬೋದು, ಅಥವಾ ತಕ್ಷಣ ಬೇಕು ಅಂತ ಹೇಳಿದ್ರೆ ಕಾಯಿನ ಕೊಟ್ಟು ಅದಕ್ಕೆ ವಿನಿಮಯದ ರೂಪದಲ್ಲಿ ಎಣ್ಣೆ ಎಷ್ಟು ಬರುತ್ತೋ ಅಷ್ಟು ಎಣ್ಣೆಯನ್ನ ಅವತ್ತೇ ಅವರು ತೆಗೆದುಕೊಂಡು ಹೋಗ್ತಾರೆ. ಬರೀ ತೆಂಗಿನೆಣ್ಣೆ ತೋ, ರೈತರು ಬಂದವರು ಇನ್ನೂ ಬುದ್ಧಿವಂತರಿದ್ದಾರೆ, ಬರೀ ತೆಂಗಿನೆಣ್ಣೆ ತಗೊಂಡು ಹೋಗೋದಿಲ್ಲ, ಅವ್ರು ಹಸುಗಳು ಸಾಕಿದ್ದಾರೆ ಮನೆಯಲ್ಲಿ. ನಮ್ಮಲ್ಲಿ ತೆಂಗಿನಕಾಯಿ ಎಣ್ಣೆ ಮಾಡಿದ ನಂತರ ಬರುವಂತ ಹಿಂಡಿ ಅದನ್ನು ಸಹ ತಗೊಂಡು ಹೋಗ್ತಾರೆ. ಅದು ಆಕ್ಚುಲಿ ಆಂಧ್ರಗೆ ಬೇಕರಿಗೆ ಹೋಗುತ್ತೆ, ಬಟ್ ಇವಾಗ ಏನಾಗ್ತಿದೆ, ಇಲ್ಲೇ ನಮ್ಮ ರೈತರುಗಳು ಇಲ್ಲ ಹಾಲು ಚೆನ್ನಾಗಿರುತ್ತೆ, ಹಸುಗಳು ಚೆನ್ನಾಗಿರುತ್ತೆ, ಮತ್ತೆ ಹಾಲಿನ ಕಲರ್ ಎಲ್ಲ ಚೇಂಜ್ ಆಗುತ್ತೆ ಅಂತ ನಮ್ಮಲ್ಲಿ ಇರಸಾಕೆಲ್ಲ ಅವರೇ ತಗೊಂಡು ಹೋಗ್ತಾರೆ. ಸೊ ರೈತರು ಬುದ್ಧಿವಂತರಿದ್ದಾರೆ, ಇವತ್ತು ತೆಂಗಿನ ಮೇಲೆ ಎಷ್ಟು ಗೌರವ ಇದೆ ಅನ್ನೋದಕ್ಕೆ ಇದೇ ತೋರಿಸುತ್ತೆ. ನಮ್ಮ ಹಸುಗಳು ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ, ನಾವು ಅದೇ ಹಾಲನ್ನ ಕುಡಿಯೋದನ್ನ ಕಾರಣಕ್ಕೆ ಅದನ್ನು ಸಹ ಬಿಡ್ಲಿ, ಅದನ್ನು ನಾವು ನಾಮಿನಲ್ ಪ್ರೈಸ್ ಮಾಡಿಬಿಟ್ಟಿದ್ದೀವಿ. ಅತಿ ಹೆಚ್ಚು ಬರ್ಡನ್ ಮಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಅವ್ರು ತಂದು ಕೊಟ್ಟಿರೋ ಕಾಯಲ್ಲಿ ಈಗ ನಾವು ಅದನ್ನ ಅವ್ರಿಗೂ ಸ್ವಲ್ಪ ನಾಮಿನಿಗೆ, ಅವ್ರ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಾಗ ನಾವು ಅದನ್ನ ಕಮರ್ಷಿಯಲ್ ಆಗಿ ಜಾಸ್ತಿ ಯೋಚನೆ ಮಾಡ್ಲಿಕ್ಕೆ ಆಗಲ್ಲ. ಸೊ ಹಾಗಾಗಿ ನಾವು ಅದನ್ನ ನಾಮಿನಲ್ ಕೊಟ್ಟಾಗ ಅದು ಅವ್ರಿಗೂ ಒಳ್ಳೇದಾಗ್ತದೆ, ಇದರಿಂದ ಒಂದು ಗೋ ಸೇವೆನೂ ಮಾಡ್ದಂಗಾಗ್ತದೆ ಅನ್ನೋದು ನಮ್ದೊಂದು ಕಾನ್ಸೆಪ್ಟ್. ರೈತರು ಬೆಳೆದಂತಹ ತೆಂಗಿನಕಾಯಿ ಏನಿರುತ್ತ ಅದನ್ನ ನೇರವಾಗಿ ಮಾರಾಟ ಮಾಡೋದಕ್ಕೂ, ಈ ರೀತಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾರಾಟ ಮಾಡೋದಕ್ಕೂ ಏನು ವ್ಯತ್ಯಾಸ ಇರುತ್ತೆ, ಏನೆಲ್ಲ ಅನುಕೂಲಗಳನ್ನು ಅವರು ಗಳಿಸ್ಕೋಬಹುದು? ಮೌಲ್ಯವರ್ಧನೆ ಮಾಡೋದು ಬಹಳ ಸುಲಭವಾಗಿ ಕೇಳಿಸುತ್ತೆ, ಬಟ್ ಅದರ ಹಿಂದಿನ ಕಷ್ಟಗಳು, ಅದಕ್ಕೆ ಪ್ರಿಪರೇಷನ್ ಬಹಳ ಇಂಪಾರ್ಟೆಂಟ್. ಇವತ್ತಿನ ಕಾಲದ ರೈತರು ಮಕ್ಕಳನ್ನ ಕರ್ಕೊಂಡ್ಬಂದು ಮನೇಲಿ ಇಟ್ಕೊಂಡು ಮೌಲ್ಯವರ್ಧನೆ ಮಾಡೋದ್ರಲ್ಲಿ ಬಹಳ ಅಡ್ವಾಂಟೇಜ್ ಇದೆ, ಬಿಕಾಸ್ ತಿಳಿದಿರ್ತಾರೆ, ಆಕ್ಟಿವ್ ಆಗಿರ್ತಾರೆ, ಮಾಡ್ತಾರೆ. ಇವತ್ತು ನಾನು ಎಷ್ಟೋ ಮೀಟಿಂಗ್ ಗಳಿಗೆ ಮತ್ತೆ ಎಲ್ಲೋ ಹೋದಾಗ ನಾನು ಕೇಳೋದು, ಎಲ್ಲ ಅಪ್ಪ ಅಮ್ಮದಿರು ಮಾತ್ರ ಬಂದಿರ್ತಾರೆ, ಮಕ್ಳು ಎಲ್ಲೂ ಕಾಣಿಸಲ್ಲ. ಯಂಗರ್ ಜನರೇಷನ್ ಇಸ್ ರಿಕ್ವೈರ್ಡ್ ಹಿಯರ್. ಯಂಗರ್ ಜನರೇಷನ್ ಬಂದು ಅದ್ರ ಮೇಲೆ ರಿಸರ್ಚ್ ಮಾಡಿ ಆ ಪೇಷನ್ಸ್ ಇದೆ ಅವ್ರು ಹುಡುಕ್ಬೇಕು ಅಂತ. ನಾವೀಗ ನಮ್ಮ ಪೇರೆಂಟ್ ಜನರೇಷನ್ ಇಮಿಡಿಯೇಟ್ ಆಗಿ ಅಮೌಂಟ್ ಬರಬೇಕು. ಮೌಲ್ಯವರ್ಧನೆ ಮಾಡೋದು ಸುಲಭ ಅಲ್ಲ, ಮೌಲ್ಯವರ್ಧನೆ ತುಂಬಾ ಪ್ರಯತ್ನಗಳು ಬೇಕು, ತುಂಬಾ ಫೇಲ್ಯೂರ್ಸ್ ಆಗುತ್ತೆ, ಅದನ್ನ ಫೈನಲ್ ಪ್ರಾಡಕ್ಟ್ ತರಲಿಕ್ಕೆ ಬಹಳ ಕಷ್ಟ ಇದೆ. ಮೌಲ್ಯವರ್ಧನೆ ಬಹಳ ಸುಲಭ ಇದೆ, ಆಲೋಚನೆ ಮಾಡಿ. ಬಟ್ ಡೈರೆಕ್ಟ್ ಮಾರ್ಕೆಟ್ಗೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಡೈರೆಕ್ಟ್ ಮಾರ್ಕೆಟ್ಗೆ ಹಾಕೋದು ಉತ್ತಮ. ಬಟ್ ನೀವು ಮಾಡೋದಕ್ಕಿಂತ ಯಂಗರ್ ಜನರೇಷನ್ ದಯವಿಟ್ಟು ವಾಪಸ್ ಬನ್ನಿ, ಏನಾದ್ರೂ ಮಾಡಬೇಕು ಅಂದ್ರೆ ನೀವು ಯೋಚನೆ ಮಾಡ್ತೀರಾ, ಮಾಡೋ ಶಕ್ತಿ ನಿಮ್ಮಲ್ಲಿದೆ. ನಾನು ಎಲ್ಲಾ ರೈತರು ಮಕ್ಕಳಿಗೂ ಹೇಳೋದಷ್ಟೇ, ದಯವಿಟ್ಟು 2-3 ಸಾರಿ ಯೋಚನೆ ಮಾಡಿ ಮಾಡಿ. ಮೌಲ್ಯವರ್ಧನೆ ಮೌಲ್ಯವರ್ಧನೆ ಇವತ್ತು ಬಹಳ ಪಾಪ್ಯುಲರೈಸ್ ಆಗ್ತಿದೆ, ಬೈ ಪ್ರಾಡಕ್ಟ್ಸ್ ಎಂಡ್ ಪ್ರಾಡಕ್ಟ್ಸ್ ನ ಕನ್ವರ್ಟ್ ಮಾಡ್ತೀವಿ ಅಂತ. ಮಾಡೋಕ್ಕಿಂತ ಮುಂಚೆ ಆಲೋಚನೆ ಮಾಡಿ, ಬಹಳ ಕಲ್ಸಿದೆ. ಸಮಾಜದಲ್ಲಿ ನಾವ್ ಹೇಳ್ಕೋತೀವಿ ಇದನ್ನ ಕಲ್ ಯಾರೂ ಕಲ್ಸದ್ ಬೇಡ, ಸೋಷಲೈಸ್ ಆದ ತಕ್ಷಣ ಅದೇ ಎಲ್ಲ ಕಲ್ಸಕ್ ಶುರು ಆಗುತ್ತೆ. ಎಷ್ಟೋ ಕಡೆ ಮಾತಾಡಿದಾಗ ಪೆಟ್ಟುಗಳನ್ನ ತಿಂದ ಅಂದ್ರೆ ಮಾತಾಡಬಾರ್ದು ಅಂತ ಕೇಳ್ಪಟ್ಟಿದೀವಿ. ಕೆಲವರು ತಿದ್ದು ಬುದ್ಧಿ ಹೇಳಿರೋರಿದ್ದಾರೆ, ಕೆಲವರು ತಿಳುವಳಿಕೆ ಹೇಳಿರೋರಿದ್ದಾರೆ, ಕೆಲವರು ಎಷ್ಟೋ ದಿನ ನಮ್ಮನ್ನ ಕಾಯಿಸಿ ರಿಜೆಕ್ಟ್ ಮಾಡಿರೋ ಎಷ್ಟೋ ಜನ ಇದ್ದಾರೆ. ಆರೋಪಗಳನ್ನ ತಗೊಂಡಿದೀವಿ, ನಮ್ಮ ಎಣ್ಣೆ ಎಷ್ಟೆಲ್ಲ ಚೆನ್ನಾಗಿರ್ಬೇಕಾದ್ರೆ ಕೆಮಿಕಲ್ ಹಾಕಿದ್ದಾರೆ ಅಂತ ಹೇಳಿದ್ರು. ನಾನು ಅವ್ರು ಡೈರೆಕ್ಟ್ ಆಗಿ ಹೇಳಿದೆ, ನಾನು ನನ್ನ ಫ್ಯಾಕ್ಟ್ರಿಲಿ ಒಂದೇ ಒಂದು ಕೆಮಿಕಲ್ ಹಾಕಿದ್ವಿ ಅಂತ ಪ್ರೂವ್ ಮಾಡಿದ್ದೆ, ಆದ್ರೆ ನಾನು ನಿಮ್ಮ ಹತ್ರ ಕೆಲಸ ಮಾಡ್ತೀನಿ, ನೀವು ಹೇಗೆ ಹೇಳ್ತೀರ ಆ ಕೆಲಸ ಮಾಡ್ತೀವಿ. ಕೆಲಸದವ್ರಿಗೆ ಕೆಲಸ ಹೇಳಕ್ಕಿಂತ ಮುಂಚೆ ನಾನು ನನ್ನ ಸ್ನೇಹಿತ 5 ಗಂಟೆಗೆ ಹೋಗಿ ತೆಂಗಿನಕಾಯಿನ ಹೊಡಿತಿದ್ವಿ. ನಾನು ನನ್ನ ಸ್ನೇಹಿತ ಕೆಲಸ ಮಾಡಿದೀವಿ, ಎಷ್ಟೋ ದಿನ ರಾತ್ರಿ 12 ಗಂಟೆ ತನಕ ಮಿಷನರೀಸ್ ಬೀಚ್ ರಿಪೇರಿ ಮಾಡಿದೀವಿ. ಸೊ ಇನ್ನೊಬ್ರು ಬಗ್ಗೆ ಮಾತಾಡಬೇಕಾದ್ರೆ ನಾನು ಹೇಳೋದು ದಯವಿಟ್ಟು ಆ 3 ಸರಿ ಯೋಚನೆ ಮಾಡಿ ಮಾತಾಡಿ. ನಾವು ನಿಮಗೆ ಕಷ್ಟ ಬಿದ್ದು ಪ್ರತಿಯೊಂದು ಹಂತದಲ್ಲೂ ಕಷ್ಟ ಬಿದ್ದು ಮಾಡಿದೀವಿ, ಮತ್ತೆ ಪ್ರಾಮಾಣಿಕವಾಗಿ ಕೊಡ್ತಾ ಇದೀವಿ. ನಿಮ್ಮನ್ನ ಮೋಸ ಮಾಡಿ ಆಗ್ಲಿ ಅಥವಾ ನಿಮ್ಮ ಹತ್ರ ಎಣ್ಣೆ ಕದ್ದಾಗ್ಲಿ ಮತ್ತೆಲ್ಲೂ ನಾವು ಮಾಡಿಲ್ಲ, ಯಾಕೆಂದ್ರೆ ಆ ನಂಬಿಕೆನೆ ನಮ್ಮನ್ನ ಇಲ್ಲಿವರೆಗೂ ತಗೊಂಡ್ಬಂದಿರೋದು, ಇಲ್ಲಿವರೆಗೂ ನಮ್ಮನ್ನ ಉಳಿಸಿರೋದು. ಆ ನಂಬಿಕೆ ಮುಂದಕ್ಕೂ ಉಳಿಸ್ಕೋತೀವಿ, ನಿಮ್ ಪ್ರೀತಿ ಸದಾ ನಮ್ಮ ಜೊತೆಗೆ. ನಿಮ್ಮ ಉದ್ಯಮವನ್ನ ಅಥವಾ ನಿಮ್ಮ ಕೈಗಾರಿಕೆ ಏನಿದೆಯೋ ಅದನ್ನ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಉತ್ಪಾದನೆ ಮಾಡ್ತಿರ್ತಕ್ಕಂಥ ಎಣ್ಣೆ ಬೇಕು ಅಂತ ಹೇಳಿದ್ರೆ ಎಲ್ಲಿಗೆ ಬರಬೇಕು, ವಿಳಾಸ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ವಿಳಾಸ ಹೇಳ್ತೀನಿ, ಎಲ್ಲದಕ್ಕಿಂತ ಮುಂಚೆ ಒಂದು ರಿಕ್ವೆಸ್ಟ್, ದಯವಿಟ್ಟು ಇಂಡಸ್ಟ್ರಿ ವಿಸಿಟ್ಗೆ ಅಂತ ಮಾತ್ರ ಬರ್ಬಿಡಿ. ಯಾಕೆಂದ್ರೆ ಎಲ್ಲರೂ ಅನ್ಕೋತಾರೆ ಅವ್ರೇನೋ ಮುಚ್ಚಿಡ್ತಿದ್ದಾರೆ, ಏನೋ ಮುಚ್ಚಿಡ್ತಿದ್ದಾರೆ, ಮುಚ್ಚಿಡೋ ಪ್ರಶ್ನೆಗೆ ಅಂತಲ್ಲ. ಈಗ ಯಾರಾದ್ರೂ ಒಂದ್ 2-3 ಜನ ಬಂದ್ರೆ 10 ನಿಮಿಷದಿಂದ ಕಾಲ್ ಗಂಟೆ ನಮ್ಗೆ ಟೈಮ್ ವೇಸ್ಟ್ ಆಗುತ್ತೆ, ಕಾನ್ಸಂಟ್ರೇಷನ್ ಡೈವರ್ಷನ್ ಆಗುತ್ತೆ, ಪ್ರೋಸೆಸ್ ಆಗ್ಬೇಕಾದ್ರೆ ಎಲ್ಲ ಅಲ್ಲಿ ಬಂದು ನಿಂತ್ಕೋಬೇಕಾಗತ್ತೆ, ಆಮೇಲೆ ಬಂದ ಜನ ಸುಮ್ಮನೆ ಇರೋದಿಲ್ಲ ಆ ಫೋಟೋ ತೆಗೆಯೋದು. ಬಿಕಾಸ್ ನಾವು ಟೆಕ್ನಾಲಜಿಗೆ ಎಷ್ಟೋ ದುಡ್ಡು ಇನ್ವೆಸ್ಟ್ ಮಾಡಿರ್ತೀವಿ, ಬಟ್ ಪದೇ ಪದೇ ಫೋಟೋ ತೆಗೆಯೋದು, ಇದನ್ನ ಅಲ್ಲಿ ಪ್ರೋಸೆಸ್ ನಡಿಬೇಕಾದ್ರೆ ಆಚೆಯಿಂದ ಯಾವ್ದೋ ಕೈಯಲ್ಲಿ ಬಂದಿರ್ತಾರೆ, ಅದನ್ನ ಮುಟ್ಟೋದು, ಡಿಸ್ಟ್ರಾಕ್ಷನ್ಸ್ ತುಂಬಾ ಜಾಸ್ತಿ ಆಗುತ್ತೆ. ಆ ಕಾರಣಕ್ಕೆ ನಾನು ಎಲ್ಲರನ್ನು ಕೇಳ್ಕೊಳ್ಳೋದು ಏನಂದ್ರೆ, ದಯವಿಟ್ಟು ಇಂಡಸ್ಟ್ರಿಯಲ್ ವಿಸಿಟ್ಗೆ ಅಂತ ಬರ್ಬಿಡಿ. ನಿಮ್ಗೆ ಉತ್ತಮವಾದ ಎಣ್ಣೆಯನ್ನು ನಾವು ಕೊಡ್ತೀವಿ, ಯಾವುದೇ ಮೋಸ ಇಲ್ಲದೆ ಅಥವಾ ಯಾವುದೇ ಪ್ರಿಸರ್ವೇಟಿವ್ಸ್ ಆಗದಲೆ ಅಥವಾ ಯಾವುದೇ ಕೆಮಿಕಲ್ ಆಗದಲೆ ಅಥವಾ ಯಾವ್ದನ್ನು ಕೆಟ್ಟ ರೀತಿಲಿ ಮಾಡದಲೆ ಒಳ್ಳೆ ರೀತಿಲಿ ನಾವು ಆಯಿಲ್ ನ ಕೊಡ್ತೀವಿ. ಸೊ ನಂಬಿಕೆ ಇಟ್ಟು ಬನ್ನಿ, ನೀವು ನಮ್ಮ ಡೈರಿ ಸರ್ಕಲ್ ಗೆ ಬಂದು ಟುವರ್ಡ್ಸ್ ಬ್ಯಾಂಗ್ಳೂರ್ ರೋಡಲ್ಲಿ ಆ ಟೊಯೋಟೋ ಶೋರೂಮ್ ಹತ್ರ ಲೆಫ್ಟಿಗೆ ತಗೊಂಡ್ರೆ ಅಲ್ಲಿಂದ ಮುಂದಕ್ಕೆ ಬಂದು ಇಂಡಸ್ಟ್ರಿಯಲ್ಯದಲ್ಲಿ ನಿಸರ್ಗ ನರ್ಸಿಂಗ್ ಕಾಲೇಜ್ ಅಂತ ಬರುತ್ತೆ, ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಬರುತ್ತೆ, ಎಸೆನ್ಷಿಯಲ್ ನೆಕ್ಟರ್ ಪ್ರೈವೇಟ್ ಲಿಮಿಟೆಡ್ ಅಂತ. ಸೊ ಅಲ್ಲಿ ನಮ್ಮ ಫ್ಯಾಕ್ಟ್ರಿ ಬರುತ್ತೆ, ಬಂದವರು ತೆಂಗಿನಕಾಯಿನ ತಂದು ಕೊಡಬಹುದು. ಸೊ ನಮ್ಮಲ್ಲಿ ಕಡಲೆಕಾಯಿ ಎಣ್ಣೆ ಕೂಡ ಸಿಗುತ್ತೆ, ಹುಚ್ಚಳೆಣ್ಣೆ ಸಿಗುತ್ತೆ, ಎಲ್ಲ ಹುಚ್ಚಳೆಣ್ಣೆ ಸಿಗುತ್ತೆ, ಹರಳೆಣ್ಣೆ ಸಿಗುತ್ತೆ. ಫ್ಯಾಕ್ಟ್ರಿ ಪ್ರೈಸ್ಗೆ ಕೊಡ್ತೀವಿ, ನಾವು ಯಾವ್ದು ರಿಟೇಲ್ ಪ್ರೈಸ್ಗೆ ಕೊಡಲ್ಲ. ನಮ್ಮ ಹತ್ರ ಬಂದು ತುಂಬಾ ಜನ ಕೇಳಿದ ಕಡಲೆಕಾಯಿ ಎಣ್ಣೆ ಇಷ್ಟೊಂದು ಕಮ್ಮಿಗೆ ಹೇಗೆ ಸಿಗುತ್ತೆ, ನಾವು 280 ರೂಪಾಯಿಗೆ ಕೊಡ್ತೀವಿ ಕಡಲೆಕಾಯಿ ಎಣ್ಣೆನ. ಸೊ ಯಾವ್ದು ಕೆಟ್ಟ ರೀತಿಲಿಲ್ಲ, ನೀಟಾಗಿ ಒಳ್ಳೆ ಕಡಲೆ ಬೀಜದಲ್ಲೇ ಮಾಡಿರೋದು, ಆಚೆ ಇಷ್ಟೊಂದು ರೇಟಿಗೆ ಸಿಗುತ್ತಿಲ್ಲ ನಮ್ಗೆ, ಆಚೆ ಕ್ಯಾಲ್ಕುಲೇಷನ್ಸ್ ಗೊತ್ತಿಲ್ಲ ಸರ್. ನಮ್ಗೆ ಏನ್ ಬಂದಿದೆ ಬಿಕಾಸ್ ಇದು ಫ್ಯಾಕ್ಟ್ರಿ ಔಟ್ಲೆಟ್ ಆಗಿರೋದ್ರಿಂದ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಏನ್ ಕೊಡಬಹುದು, ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ಗೆ ಏನ್ ಕೊಡಬಹುದು ಅದನ್ನ ಕೊಡ್ತಿದೀವಿ. ಜೊತೆಗೆ ಕಡಲೆಕಾಯಿ ಹಿಂಡಿ ನಮ್ಗೆ ಕ್ವಿಕ್ ಮೂವ್ಮೆಂಟ್, ರೈತರು ಕಡಲೆಕಾಯಿ ಎಣ್ಣೆ ತಗೊಂಡು ಹೋಗಿ ಬಂದವರು ಹಿಂಡಿನ ಬೇಗ ತಗೊಂಡು ಹೋಗ್ಬಿಡ್ತಾರೆ, ಅದೊಂದು ಅಡ್ವಾಂಟೇಜ್. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಸಂಪರ್ಕ ಸಂಖ್ಯೆ 9 169 169 52 52 312 312. ಇನ್ನೊಮ್ಮೆ ಹೇಳ್ತೀರಾ? 9 169 52 312. ಒಳ್ಳೆದು ಹರೀಶ್ ಅವರೇ, ಇದುವರೆಗೆ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನವಾಗಿ ತೆಂಗಿನ ಎಣ್ಣೆಯ ಉತ್ಪಾದನೆಯಲ್ಲಿನ ನಿಮ್ಮ ಅನುಭವಗಳು ಮತ್ತು ಅದರ ಮಾರಾಟದಲ್ಲಿನ ಅನುಭವಗಳನ್ನು ಇವತ್ತು ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಹಂಚಿಕೊಂಡ್ರಿ. ಧನ್ಯವಾದಗಳು, ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಇದುವರೆಗೂ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ತೆಂಗಿನ ಮೌಲ್ಯವರ್ಧಿತ ಉತ್ಪನ್ನವಾಗಿ ತೆಂಗಿನ ಎಣ್ಣೆ ಉತ್ಪಾದನೆ ಹಾಗೂ ಮಾರಾಟದಲ್ಲಿನ ಅನುಭವಗಳನ್ನು ಕುರಿತು ಹಾಸನದ ಯುವ ಉದ್ಯಮಿ HS ಹರೀಶ್ ಗೌಡ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕೇಳಿ ಇನ್ನು ಮುಂದೆ ವಾಣಿಜ್ಯ ಪ್ರಕಟಣೆಗಳು. ಓ ಶಂಕರಪ್ಪ, ದನ ಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದ್ದಾರೆ ಅಂತೀನಿ. ಪಶುಧನ್ ಕಾ ಬಿಮಾರ್ ಹೋನಾ ಇತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ.